ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಇಪ್ಪತ್ತೆರಡನೇ ಅಕ್ಟೋಬರ್ ಆಶ್ವಿನ ಶುಕ್ಲದಶಮಿ ಭಾನುವಾರ. ಕಳೆದ ಭಾನುವಾರ ಒಂದು ಸ್ವಲ್ಪ ಮುಂದುವರೆದಿತ್ತು, ಅಲ್ಲಿಂದ ಒಂದು ಸ್ವಲ್ಪ ಹೇಳಿಬಿಟ್ಟು ಮುಂದುವರಿತೇನೆ. ಇಂದು ವಿಜಯದಶಮಿ, ಮಾಸ್ತಮಾಶೆಯ ಬರಿತಾನೆ. ಗಂಟೆ ಬೆಳಗಿನ 9, ಪರಮಹಂಸರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂತ್ರದ ಮೇಲೆ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಮಾಸ್ತರ್ ಮಹಾಶಯ ನೆಲದ ಮೇಲೆ ಕುಳಿತಿದ್ದಾನೆ. ರಾಕಾಲ ಪರಮಹಂಸರೊಡನೆಯೇ ಇದ್ದಾನೆ. ನರೇಂದ್ರ ಮತ್ತು ಭವನಾಥ ಆಗಾಗ ಅಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಬಾಬುರಾಮ ಪರಮಹಂಸರನ್ನು ಒಂದೆರಡು ಸಲ ದರ್ಶನ ಮಾಡಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಿನಗೆ ದಸರಾ ರಜೆ ಬಂದಿದ್ದೇನೋ ಮಾಸ್ಟರ್? ಹೌದು ಬಂದಿದೆ. ಸಪ್ತಮಿ ಅಷ್ಟಮಿ ನವಮಿ ಈ 3 ದಿನಗಳ ಪೂಜೆಗೂ ಕೇಶವತಿಯಿಂದ ಮನೆಗೆ ಹೋಗಿದ್ದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಗೇನು ಮಾಸ್ಟರ್, ಅಲ್ಲಿ ದುರ್ಗಾ ಪೂಜೆಯ ಸಂಬಂಧವಾಗಿ ಬಹಳ ಒಳ್ಳೆಯ ವ್ಯಾಖ್ಯಾನ ಕೇಳಿದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇನು ಹೇಳಿ ನೋಡೋಣ. ಮಾಸ್ಟರ್ ಹೇಳ್ತಾನೆ, ಕೇಶವತಿಯನ್ನ ಮನೆಯಲ್ಲಿ ಬೆಳಗಿನಿಂದ ಹಿಡಿದು 10-11 ಗಂಟೆಯವರೆಗೆ ದಿನವೂ ಉಪಾಸನೆ ನಡೆಯಿತು. ಈ ಉಪಾಸನೆಯ ಸಂದರ್ಭದಲ್ಲಿ ಆತ ದುರ್ಗಾ ಪೂಜೆಯ ಸಂಬಂಧವಾಗಿ ವ್ಯಾಖ್ಯಾನ ಮಾಡಿದ. ಆತ ಹೇಳಿದ, ಭಗವತಿಯ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾದ್ರೆ, ಅಂದ್ರೆ ಭಗವತಿ ದುರ್ಗೆಯನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಸಾಧ್ಯವಾದ್ರೆ, ಲಕ್ಷ್ಮಿ ಸರಸ್ವತಿ ಕಾರ್ತಿಕೇಯ ಗಣೇಶ ಇವರೆಲ್ಲ ತಾವಾಗಿಯೇ ಅಲ್ಲಿಗೆ ಬರ್ತಾರೆ. ಲಕ್ಷ್ಮಿ ಅಂದ್ರೆ ಐಶ್ವರ್ಯ, ಸರಸ್ವತಿ ಅಂದ್ರೆ ಜ್ಞಾನ, ಕಾರ್ತಿಕೇಯ ಅಂದ್ರೆ ಪರಾಕ್ರಮ, ಗಣೇಶ ಅಂದ್ರೆ ಸಿದ್ಧಿ. ಭಗವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೆ ಆದ್ರೆ ಇವೆಲ್ಲ ತಾವಾಗಿಯೇ ದೊರೆತು ಬಿಡುತ್ತವೆ ಅಂತ ಕೇಶವಸೇನನ ವ್ಯಾಖ್ಯಾನ ಇದು ಅಂತ ನಾವು ನೋಡಿದ್ವು ಕಳೆದ ಭಾನುವಾರ. ಪರಮಹಂಸರು ಕೇಶವಸೇನನ ಉಪಾಸನೆಯ ಸಂಬಂಧವಾಗಿ ಮಾಸ್ತರಿಗೆ ಆಗಾಗ ಪ್ರಶ್ನೆ ಹತ್ತ. ಆತ ಕೊಟ್ಟ ವಿವರಣೆಯನ್ನೆಲ್ಲ ಸಾವಧಾನವಾಗಿ ಕೇಳಿ ಕೊನೆಗೆ ಆತನಿಗೆ ಹೇಳ್ತಾ ಇದ್ದಾರೆ, ನೀನು ಸುಮ್ಮನೆ ತಲ್ಲಿಗಿಲ್ಲಿಗೆಲ್ಲ ಅಲ್ಲಿ ಬೇಡ, ಇಲ್ಲಿಗೆ ಬರ್ತಿರು. ಯಾರು ಅಂತರಂಗಿಗಳು? ಅವರು ಕೇವಲ ಇಲ್ಲಿಗೆ ಬರ್ತಾರೆ. ನರೇಂದ್ರ, ನವನಾಥ, ರಾಖಾಲ ಇವರು ನನ್ನ ಅಂತರಂಗ ಭಕ್ತರು, ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ನೀನು ಒಂದು ದಿನ ಇವರನ್ನೆಲ್ಲ ಕರೆದು ಊಟ ಹಾಕು. ನರೇಂದ್ರ ನಿನ್ನ ಕಣ್ಣಿಗೆ ಹ್ಯಾಕ್ ಕಾಣ್ತಾನೆ? ಪರಿಶುದ್ಧ ಹೃದಯದ ಮುಂದೆ ಸನ್ಯಾಸಿಗಳಾಗಲಿದ್ದಿರ್ತಕ್ಕಂತಹ ಆ ಯುವಕರಿಗೆಲ್ಲ ಆಗಾಗ ಊಟ ಹಾಕುವಂತೆ ಕೆಲವು ಭಕ್ತರಿಗೆ ಕೇಳ್ತಾ ಇರ್ತಾರೆ. ಶ್ರೀರಾಮ ಪರಿಶುದ್ಧ ಹೃದಯದ ವ್ಯಕ್ತಿಗಳಿಗೆ ಅನ್ನ ಹಾಕಿದಾಗ ಆಧ್ಯಾತ್ಮಿಕ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥ ಅದು ನಮ್ಮದು ಬಹಳಷ್ಟು ವಿಕಾಸವಾಗುತ್ತೆ ಅಂತನ್ನೋದು ಬಹಳ ಮುಖ್ಯವಾದಂತಹ ಅಂಶ ಅಲ್ಲಿ. ಬಳಿಕ ಹೇಳ್ತಾರೆ, ಇದ್ದಕ್ಕಿದ್ದಂತೆ ನರೇಂದ್ರ ನಿನ್ನ ಕಣ್ಣಿಗೆ ಹ್ಯಾಕ್ ಕಾಣ್ತಾನೆ? ನರೇಂದ್ರನ ಬಗ್ಗೆ ಯಾರೆಷ್ಟು ಕೊಂಡಾಡಿದ್ರು ಶ್ರೀರಾಮಕೃಷ್ಣಿಗೆ ತೃಪ್ತಿ ಇಲ್ಲ. ಸ್ವಯಂ ಶ್ರೀರಾಮಕೃಷ್ಣ ಅವನು ಯಾರು ಏನು ಎಂಥವನು ಅಂತ ಹೇಳ್ತಕ್ಕಂಥದನ್ನೆಲ್ಲ ಕಂಡಿಟ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ಹೇಳಿದ್ರು ಶ್ರೀರಾಮಕೃಷ್ಣ ಬಹಳ ಸಂತೋಷವಾಗುತ್ತೆ. ಏನಾದರೂ ವ್ಯತಿರಿಕ್ತವಾಗಿ ಹೇಳಿದ್ರು ಶ್ರೀರಾಮಕೃಷ್ಣ ಹೇಳೋದುಂಟು. ಹಾಗಾಗ ಶಿವನಿಂದೆ ಮಾಡ್ತಾ ಇದ್ಯೋ ನೀನು? ನರೇಂದ್ರನನ್ನ ನಿಂದೆ ಮಾಡಿದ್ರೆ ಶಿವನಿಂದೆ ಮಾಡಿದಂತೆ ಆಗ್ತದೆ ಅಂತ ಅವರು ಗರ್ಜಿಸಿದ್ದುಂಟು. ಇಲ್ಲಿ ಮಾಸ್ಟರ್ ಮಾಸ್ಟರ್ ಕೇಳ್ತಾ ಇದ್ದಾರೆ, ನರೇಂದ್ರ ನಿನ್ನ ಕಣ್ಣಿಗೆ ಯಾಕೆ ಕಾಣ್ತಾ ಇದ್ದಾನೆ? ಮಾಸ್ಟರ್ ಹೇಳ್ತಾನೆ, ಆತ ಬಹಳ ಒಳ್ಳೆಯವ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ಈಗ ಹುಡುಗರ ಅವ್ರು ಸೇರಿಸ್ತಾರೆ, ಇವನು ಬಹಳ ಒಳ್ಳೆಯವ ಅಂತ ಮಾತ್ರ ಹೇಳಿ ಸುಮ್ಮನಾಗ್ಬಿಟ್ಟ. ಅಷ್ಟು ಹೇಳಿದ್ರೆ ಶ್ರೀರಾಮಕೃಷ್ಣ ತೃಪ್ತಿ ಇಲ್ಲ. ಯಾವ ರೀತಿಯಲ್ಲಿ ಒಳ್ಳೆಯವ, ಯಾವ ರೀತಿಯಲ್ಲಿ ಇದೆ ಅವನ ಸಾಮರ್ಥ್ಯ ಅದನ್ನೆಲ್ಲ ಇಲ್ಲಿ ಹೇಳ್ತೀನಿ ಕೇಳು. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ನರೇಂದ್ರನಲ್ಲಿ ಎಷ್ಟೊಂದು ಗುಣಗಳಿವೆ, ಹಾಡುವುದರಲ್ಲಿ ಬಾಧಿಸುವುದರಲ್ಲಿ ನೈಪುಣ್ಯ ಹೊಂದಿರುವುದಲ್ಲದೆ ವಿದ್ಯೆಯಲ್ಲೂ ಕೂಡ ಇವು ಅಲ್ಲದೆ ಜಿತೇಂದ್ರಿಯ ವಿವಾಹ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಾಲ್ಯದಿಂದಲೇ ಭಗವಂತನ ಕಡೆ ಮನಸ್ಸು ಎಷ್ಟೆಷ್ಟು ಮುಖ್ಯವಾದ ವಿಚಾರಗಳನ್ನೆಲ್ಲ ಪತ್ತೆ ಹಚ್ಚಿ ಇಟ್ಕೊಂಡಿದ್ದಾರೆ ನೋಡಿ ಶ್ರೀರಾಮಕೃಷ್ಣರು. ಹಾಡುವುದರಲ್ಲಿ ಬಾಧಿಸುವುದರಲ್ಲಿ ಸಿತಾರ್ ಬಾರಿಸಬಲ್ಲ, ತಬಲಾ ಬಾರಿಸಬಲ್ಲ, ಹಾರ್ಮೋನಿಯಂ ಅನ್ನು ಬಾರಿಸಬಲ್ಲ, ಹಾಡಬಲ್ಲ, ಜೊತೆಲಿ ವಿದ್ಯಾ ಬಹಳ ಬುದ್ಧಿವಂತ. ಇವೆಲ್ಲದೆ ಜಿತೇಂದ್ರಿಯ ಜಿತ ಇಂದ್ರಿಯ ಪಂಚೇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡವನು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ವಿವಾಹ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ವಿವಾಹ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣಗೆ ಎಷ್ಟು ಸಂತೋಷ ಆಗುತ್ತೆ. ಪರಮಾತ್ಮನಿಗಾಗಿ ಲೌಕಿಕವಾದಂತಹ ಸಕಲ ವಸ್ತುಗಳನ್ನು ಬಿಟ್ಟು ಬಿಡ್ತಕ್ಕಂತಹ ವ್ಯಕ್ತಿಗಳನ್ನು ಕಂಡ್ರೆ ಶ್ರೀರಾಮಕೃಷ್ಣಗೆ ಎಂತಹ ಆನಂದ. ಯಾತಕ್ಕೆ ಅಂತ ಹೇಳಿದ್ರೆ ಆ ನಿಜವಾದ ಪರಮಾನಂದವನ್ನು ಪಡೆಯೋದಕ್ಕೆ ಬೇಕಾದಂತಹ ಅರ್ಹತೆ ಉಳ್ಳಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಮರ್ಥನಾಗ್ತಾನಲ್ಲ, ಅಂತಹ ಒಂದು ಬ್ರಹ್ಮಾನಂದದ ದಾರಿಯಲ್ಲಿ ಹೋಗೋದಕ್ಕೆ ಇವನಿಗೆ ಯೋಗ್ಯತೆ ಬರುತ್ತಲ್ಲ ಅಂತ ಒಂದು ಸಂತೋಷ. ಇದೆಲ್ಲ ಪ್ರಪಂಚದಲ್ಲಿ ಆಡುವಂತಹ ಮಾತುಗಳಲ್ಲ. ಈ ಮಾತನ್ನ ಬಾಕಿಕೊಂಡವರೆಲ್ಲ ಕೇಳಿ ಆಶ್ಚರ್ಯ ಪಟ್ಟುಕೊಂಡು ಇರಬಹುದು, ಆದರೆ ನಿಜವಾಗಿಯೂ ಹಾಗೆ ಮಾಡೋದು ಸಾಧ್ಯ ಆಗದೆ ಹೋಗ್ಬೋದು. ಆ ವಿಚಾರ ಬೇರೆ. ಮದುವೆ ಆಗುವವರ ವಿಷಯದಲ್ಲಿ ಶ್ರೀರಾಮಕೃಷ್ಣದೇನು ಅಭ್ಯಂತರವಿಲ್ಲ. ಶ್ರೀಮಾತೆ ಶಾರದಾ ದೇವಿಯವರು ಕೂಡ ಹೇಳಿದ್ದಾರೆ, ನಾನೇನು ವಿವಾಹವಾಗಿಲ್ವೆ, ಶ್ರೀರಾಮಕೃಷ್ಣ ಜೊತೆಗಿಲ್ವೆ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ನನಗೂ ಒಬ್ಬರು ಹೆಂಡತಿ ಅಂತಿಲ್ವೆ, ಏನಿದೆ ಅದರಲ್ಲಿ ಮದುವೆ ಮಾಡ್ಕೊಂಡ್ರೆ ಏನು ತೊಂದರೆ ಅಂತಲೂ ಹೇಳಿದ್ದುಂಟು. ಆದರೆ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ವಿವಾಹ ಆಗುವುದಿಲ್ಲ ಅಂತ ನರೇಂದ್ರ ಹೇಳ್ತಾ ಇದ್ದಾರೆ ಅಂತ ಅವ್ರ ಮಾತನ್ನು ಎತ್ತಿ ಹೇಳೋದು. ಅದಕ್ಕೆ ವಿವಾಹ ಬಂಧನ ಆಯಿತು ಅಂತ ಹೇಳಿದ್ರೆ ಬಾಕಿ ಉಳಿದಲ್ಲಿ ಮುಗಿಯಿತು ಅಂತ ಅರ್ಥ, ಆಧ್ಯಾತ್ಮಿಕ ಎಲ್ಲ ಮುಗಿಯಿತು ಅಂತ ಅರ್ಥ. ಅಲ್ಲಿಗೆ ಮತ್ತೆ ಪುನಃ ಪ್ರಶ್ನೆ ಹೇಳುತ್ತಲ್ಲಿ, ಹಾಗಾದ್ರೆ ವಿವಾಹ ಮಾಡಿಕೊಂಡವರಿಗೆ ಆಧ್ಯಾತ್ಮಿಕ ಇಲ್ವೇ ಇಲ್ವೇ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದಾರಲ್ಲ, ಆಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ವೈರಾಗ್ಯ ಹೇಳ್ತಕ್ಕಂಥ ಅದನ್ನು ಬಲಪಡಿಸಿಕೊಳ್ಬೇಕು ಅದನ್ನ ಹೇಳಿ ಆಯ್ತಲ್ಲ. ಆದ್ರೆ ವಿವಾಹ ಆಗದೆ ಇರತಕ್ಕಂತಹದ್ದು ಅಂತ ಹೇಳ್ತಕ್ಕಂತಹದ್ದು ಅತ್ಯಂತ ಶ್ರೇಷ್ಠವಾದ್ದು ಅಂತನ್ನುವ ವಿಷಯವನ್ನ ಶ್ರೀರಾಮಕೃಷ್ಣರು ಹೇಳದೇ ಇರೋದು ಸಾಧ್ಯ ಇಲ್ಲ. ಅದನ್ನ ಅದು ಬಹಳ ಬಹಳ ಸತ್ಯ. ಇವತ್ತು ಶ್ರೀರಾಮಕೃಷ್ಣಾಶ್ರಮ ಅಂತ ಹೇಳ್ತಕ್ಕಂತಹದ್ದು ಏನು ಸಾಕಾಗ್ತಾ ಇಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರಾಮಕೃಷ್ಣಾಶ್ರಮ ನಾವು ಸ್ಥಾಪನೆ ಮಾಡಬೇಕು ಸ್ವಾಮೀಜಿ ಅಂತ ಬಹಳ ಜನ ಬಂದು ನಮ್ಗೆ ಹೇಳ್ತಾ ಇರ್ತಾರೆ. ಆಶ್ರಮ ಸ್ಥಾಪನೆ ಮಾಡಬಹುದು ಅಂದ್ರೆ ಏನು? ಆಶ್ರಮ ಅಂತಂದ್ರೆ ಕಟ್ಟಡ ಕಟ್ಟೋದು, ಒಂದು ಕಾಂಪೌಂಡ್ ಹಾಕೊಳ್ಳೋದು, ನಾಲ್ಕಾರು ಮರಗಳನ್ನು ಬೆಳೆಸ್ಕೊಳ್ಳೋದು, ಅಷ್ಟೇ ಆಶ್ರಮ. ಅದು ಸನ್ಯಾಸಿಗಳನ್ನು ಕಡಿಮೆ, ಅವನು ಎಂಥ ಸನ್ಯಾಸಿ ಆಗಿರ್ಬೇಕು, ಅಲ್ಲಿ ಬಂದವರೆಲ್ಲ ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯ ಉಳ್ಳಂತಹ ಒಬ್ಬ ಸನ್ಯಾಸಿ ಆಗಬೇಡ್ವೆ. ಆ ಸನ್ಯಾಸಿ ಎಲ್ಲಿಂದ ಬರ್ತಾನೆ? ನಿಮ್ಮ ಮನೆ ಹುಡುಗನ ಒಬ್ಬರು ಕೊಡಿ ಅಂತ ಹೇಳಿದ್ರೆ, ಸ್ವಾಮೀಜಿ ಪ್ರಸಾದ ಕೊಡಿ ಬರ್ತಿ. ಜನ ಹಣ ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಮನೆ ಕಟ್ಟಿಕೊಡ್ತಾರೆ, ಎಲ್ಲ ಕಟ್ಟಿಕೊಡ್ತಾರೆ, ಜನ ಮಾತ್ರ ಕೊಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಅಲ್ಲಲ್ಲಿ ಒಬ್ಬೊಬ್ಬ ತಾಯಿ ಒಬ್ಬೊಬ್ಬ ತಂದೆ ತಮ್ಮ ಮಕ್ಕಳನ್ನ ಸ್ವಾಮೀಜಿ ಅರ್ಪಣೆ ಮಾಡಿದ್ದೇನೆ ದೇಶ ಸೇವೆಗಾಗಿ, ಈಶ ಸೇವೆಗಾಗಿ. ಇವರು ಸಂಪೂರ್ಣ ತಮ್ಮ ಜೀವನವನ್ನು ಉಪಯೋಗಿಸಿಕೊಳ್ಳಿ ಅಂತ ಆ ರೀತಿಯಲ್ಲಿ ಹೇಳ್ತಕ್ಕಂಥ ತಂದೆ ತಾಯಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬರು ಇದ್ದಾರೆ ಇಲ್ಲ ಅಂತಲ್ಲ. ಅದೇ ನಮ್ಮ ಜನಸಂಖ್ಯೆ ಹೇಗಿರುವುದನ್ನು ನೋಡಿದ್ರೆ ತ್ಯಾಗಿಗಳ ಸಂಖ್ಯೆ ಏನೂ ಸಾಲ. ಆಯುಷಿಷ್ಟೋ ದಲಿಷ್ಟೋ ದೃಢಿಷ್ಟೋ ಬಲಿಷ್ಠರಾದಂತಹ ಮತ್ತು ಮಹಾ ತ್ಯಾಗಿಗಳಾದಂತಹ ವಿರಾಗಿಗಳಾದಂತಹ ಭಗವದ್ ಅನುರಾಗ ಉಳ್ಳಂತಹ ಭಗವದ್ ಭಾವವನ್ನು ತುಂಬಿಕೊಂಡಂತಹ ತಮ್ಮ ಮುಖದಲ್ಲಿ ಆ ಭಗವತ್ ಚಿಂತನೆ ಅಂತ ಹೇಳ್ತಕ್ಕ ಭಗವದ್ ಭಾವ ಅಂತ ಹೇಳ್ತಕ್ಕಂತಹ ಅದನ್ನ ಸದಾ ಸ್ಫುರಿಸತಕ್ಕಂತಹ ವ್ಯಕ್ತಿಗಳ ಅವಶ್ಯಕತೆ ಇದೆ. ಶ್ರೀರಾಮಕೃಷ್ಣ ಬಂದದ್ದು ಅದಕ್ಕೋಸ್ಕರ. ಕಲ್ಕತ್ತದ ಜನ ಹುಳುಗಳಂತೆ ಜೀವನ ನಡೆಸ್ತಾ ಇದ್ದಾರೆ ಅಂತ ತಮ್ಮ ಹೆಂಡತಿ ತಮ್ಮ ಪತ್ನಿ ಶ್ರೀ ಶಾರದಾದೇವಿಯವರನ್ನು ಹೇಳಿದ್ರು, ನೀನೇನು ಮಾಡೋದಿಲ್ವಾ ಅವರಿಗೋಸ್ಕರ, ನೀನೇನು ಮಾಡೋದಿಲ್ವಾ ತಮ್ಮ ಹೆಂಡತಿಯನ್ನು ಕೂಡ ಸಾಮಾನ್ಯ ಸಾಂಸಾರಿಕ ವ್ಯಕ್ತಿಯನ್ನಾಗಿ ಮಾಡದೆ ಜಗನ್ಮಾತೃತ್ವಕ್ಕೆ ಅವರು ನೇಮಿಸಿದ್ದಲ್ಲದೆ ತ್ಯಾಗಿ ಶಿರೋಮಣಿಯಾದಂತಹ ಸ್ತ್ರೀಯನ್ನಾಗಿಸಿ ಅವರನ್ನ ಸೇವಾ ಕಾರ್ಯಕ್ಕೆ ನಿಯೋಜಿಸುತ್ತಾರೆ ಶ್ರೀರಾಮಕೃಷ್ಣ. ಲಜ್ಜಾಪಟಾವೃತಿಯಾದಂತಹ ಯಾವ ಗಂಡಸರ ಮಂದಿಯೂ ಕೂಡ ಮುಖ ಎತ್ತಿ ಮಾತನಾಡದಿರತಕ್ಕಂತಹ ಆ ಶಾರದಾ ದೇವಿಯವರನ್ನ ಸರ್ವ ಜನರ ಸೇವೆಗಾಗಿ ನಿಯೋಜಿಸ್ತಾರೆ. ತಮ್ಮ ಪತ್ನಿಯನ್ನೇ ಸೇವೆಗಾಗಿ ನುಡಿಪಾಗಿಟ್ಟಿರ್ತಾರೆ. ತಾವು ಬೇಗ ಶರೀರವನ್ನು ಬಿಟ್ಟು ಮತ್ತು 30 ವರ್ಷ ವಿಧವಾ ಶರೀರದಿಂದ ಶಾರದಾ ಮಾತೆಯವರು ಬದುಕಿದ್ದುಕೊಂಡು ಎಲ್ಲ ಬಗೆಯ ಕಷ್ಟ ಪರಂಪರೆಗಳಿಗೆ ಗುರಿಯಾದಂತಹ ಜನರಿಗೆ ಸಾಂತ್ವನವನ್ನು ನೀಡುವುದರ ಮೂಲಕ ಯಾರ್ಯಾರು ಆಧ್ಯಾತ್ಮಿಕ ಕೃಷಿಯಿಂದ ಬರ್ತಾರೋ ಅವರೆಲ್ಲರಿಗೂ ಮಂತ್ರ ದೀಕ್ಷೆಯನ್ನು ನೀಡುವುದರ ಮೂಲಕ ಎಂತೆಂಥ ಅದ್ಭುತವಾದ ಸೇವೆಯನ್ನು ಮಾಡ್ತಾರೆ. ಶ್ರೀಮಾತೆ ಶಾರದಾದೇವಿಯವರ ಕುರಿತಾದಂತಹ ಜೀವನ ಇದೆ, ಶಾರದಾದೇವಿ ಜೀವನ ಗಂಗಾ, ಅದನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಆ ಸ್ತ್ರೀ ಕುಸುಮ ಅಂತ ಹೇಳ್ತಕ್ಕಂತಹ ವಿಕಾಸ ಹೊಂದಿ ಜಗನ್ಮಾತೃತ್ವಕ್ಕೆ ಏರಿದ್ದಲ್ಲದೆ ನಿನ್ನೆ ಎಂತಹ ಒಂದು ಜನಸೇವೆಯಲ್ಲಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡಿತು. ಆ ಬಗೆಯಿಂದ ನಾವು ಕೂಡ ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬಹುದು ಅಂತನ್ನೋದಕ್ಕೆ ಸ್ಪಷ್ಟ ಚಿತ್ರಣ ಇದೆ. ಶ್ರೀರಾಮಕೃಷ್ಣರು ವಿವಾಹ ಆಗದೇ ಇರುವಂತಹ ವಿಷಯದಲ್ಲಿ ಆಸಕ್ತಿ ಆಸಕ್ತಿ ತೋರಿಸುವಂತದ್ದು. ಸೇವೆ ಅಂತ ಮಾಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ತ್ಯಾಗ ತಿರಲೇಬೇಕಾಗ್ತದೆ. ಯಾರು ಇಂದ್ರಿಯ ಭೋಗದಲ್ಲಿಯೇ ಮಗ್ನರಾಗಿರ್ತಾರೋ ಅವರು ಸೇವೆ ಮಾಡ್ತಾರೆ ಏನ್ ಗ್ಯಾರಂಟಿ? 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರೆ 90,000 ರೂಪಾಯಿಯನ್ನು ನುಂಗಂಬಾಕನ 10,000 ರೂಪಾಯಿ ಒಂದಷ್ಟು ಶೋ ಮಾಡಿಬಿಟ್ಟು ದೌರಾಣಿಕೆ ಸೇವೆ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಹಣ ಸ್ಯಾಂಕ್ಷನ್ ಮಾಡೋದಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳಿದ್ರೆ ಅಧಿಕಾರಿ ವರ್ಗದವರಿಗೆಲ್ಲರಿಗೂ ಬಹಳ ಸಂತೋಷ, ಅಲ್ಲಿಂದ ಹರ್ಕೊಂಡು ಬರ್ತದೆ ಹಣ. ಇಲ್ಲಿ ಬರುವತ್ತಿ ಒಂದು 4 ತುಂಡು ಮಾತ್ರ ಇರುತ್ತೆ. ಇದು ಏನ್ ತೋರಿಸ್ತದೆ? ಅವರಿಗೆಲ್ಲರಿಗೂ ಹೆಂಡತಿ ಮಕ್ಕಳು, ಅವರಿಗೆ ಎಷ್ಟು ತಿನ್ಸಿದ್ರು ಸಾಲದು, ಅದಕ್ಕೋಸ್ಕರ ಇವ್ರು ತಿನ್ನೋದು. ಅದಕ್ಕೆ ತಿನ್ನೋದು ಅಂತ ಹೇಳಿದ್ರು ತಿನ್ನೋಕೆ ಎಷ್ಟು ಸಿಕ್ಕುತ್ತೆ, ಸಂಬಳ ಸರಿ ಕಿಂಬಳ ಎಷ್ಟು ಸಿಕ್ಕುತ್ತೆ ಅಂತ ಹೇಳ್ತಾನೆ. ಇದ್ದಾನೆ ಮಾತು ಈ ಬಗೆಯ ಒಂದು ತಿನ್ನುವಿಕೆ ಅಂತ ಹೇಳ್ತಕ್ಕಂಥದ್ದು, ನುಂಗುವಿಕೆ ಯಾತಕ್ಕೆ ಬಂತು? ಭೋಗ ಮೋಹ, ಹೆಂಡತಿ ಮಕ್ಕಳು ಇದ್ದಾರೆ, ಅವರು ಎಷ್ಟು ಕೊಟ್ಟು ತೃಪ್ತಿ ಇಲ್ಲ, ಅದಕ್ಕೋಸ್ಕರ ತಂದು ಹಾಕ್ತೇನೆ, ನನ್ನ ಮಾನ ಒಳಿಯುವುದಿಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಹೇಗಾದರೂ ಮಕ್ಷತಾಯಗತಾಯಿ ಮೋಸ ಮಾಡಿ ಆದರೂ ಕೂಡ ಅಲ್ಲಿ ಸಂಗ್ರಹಿಸಿ ತಂದು ನೀವು ಸುರಿಯೋದು ಇಷ್ಟೇ. ಪ್ರಾಮಾಣಿಕವಾದಂತಹ ಸೇವೆ ಮಾಡೋದಕ್ಕೆ ಬೇಕಾದ ಯೋಗ್ಯತೆಗೆ ಅದು ತ್ಯಾಗ ಅಂತಿರ್ಬೇಕಾಗ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಮುಂದೆ ಶ್ರೀ ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಸಂಚರಿಸಿ ಹಿಂದೂ ಧರ್ಮದ ಸನಾತನ ಧರ್ಮದ ಮಹತ್ವವನ್ನು ಮನ ಮುಟ್ಟಿಸುವುದರ ಮೂಲಕ ಜನರೆಲ್ಲರೂ ಕೂಡ ಆ ಭಗವದ್ ಆನಂದದ ಕಡೆಗೆ ಬರುವಂತೆ ಮಾಡಬೇಕು ಇವನ ಮೂಲಕ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಲಂಗು ಲಗಾಮಿಲ್ಲದೆ ಇಡೀ ಜಗತ್ತಿನಲ್ಲಿ ಸಂತರಿಸಬೇಕಾದ್ರೆ ಆ ವಿವೇಕಾನಂದರು ಅವರು ಮದುವೆ ಮಾಡಿಕೊಂಡಿದ್ದಾಗಿತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸಂತೋಷದಿಂದ ವಿವಾಹ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಾಲ್ಯದಿಂದಲೇ ಭಗವಂತನ ಕಡೆಗೆ ಮನಸ್ಸು, ಬರೀ ಯಾತಕ್ಕೂ ವಿವಾಹ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಜನ ವಿವಾಹವಾಗುದೂ ಇಲ್ಲ, ಹೊರಗಡೆನೆ ಇದ್ಬಿಡ್ತಾರೆ, ಆಮೇಲೆ ಸುಮ್ಮನೆ ನಾಲ್ಗೆ ನೀರು ಬಿಡ್ತಾ ಇರ್ತಾರೆ. ಇಲ್ಲ ಹಾಗಲ್ಲ, ಬಾಲ್ಯದಿಂದಲೇ ಭಗವಂತನ ಕಡೆಗೆ ಅವನಿಗೆ ಮನಸ್ಸು, ಭಗವತ್ ಪ್ರೇಮ ಅದು ತುಂಬಿಕೊಂಡಿರುವುದರಿಂದಾಗಿ ಈ ಒಂದು ಸಾಮಾನ್ಯವಾದ ಪ್ರೇಮ ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತ ತಾತ್ಪರ್ಯ. ಮುಂದೆ ಇದ್ದಕ್ಕಿದ್ದಂತೆ ವಿಷಯ ಬದಲಾಯಿಸುತ್ತಾ ಬೇರೆ ಮಾತಾಡ್ತಾ ಇದ್ದಾರೆ. ಈಗ ಮಾಸ್ಟರ್ ಮಾಷಿನ ಕೇಳ್ತಾ ಇದ್ದಾರೆ, ಈಗ ನಿನ್ನ ಧ್ಯಾನ ಯಾವ ರೀತಿಯಾಗಿ ನಡೀತಾ ಇದೆ? ನಿನಗೆ ಸಾಕಾರ ಅಧಿಕವಾಗಿ ರೋಚಿಸ್ತದೆಯೋ ಅಥವಾ ನಿರಾಕಾರವೋ? ಮಾಸ್ಟರ್ ಮಾಷಿನನ್ನ ಈ ಪ್ರಶ್ನೆ ಕೇಳೋದಕ್ಕೆ ಕಾರಣ ಇದೆ, ಅವನು ನಿರಾಕಾರವಾಗಿ ಆಗಿದ್ದಲ್ಲ. ಮಾಸ್ಟರ್ ಮಾಷಿಯ ಶ್ರೀರಾಮಕೃಷ್ಣ ಭೇಟಿಯಾದಂತಹ ಸಂದರ್ಭವನ್ನು ನೆನಪಿಟ್ಕೊಳ್ಬೇಕು. ನಿರಾಕಾರವೇ ಶ್ರೇಷ್ಠ ಅಂತ ಅವನು ವಾದಿಸಿದ್ದಂಥವನು. ಆದ್ರಿಂದ ಈಗ ಧ್ಯಾನ ಅಂತ ಹೇಗಿದ್ರು ಮುಂದಕ್ಕೊಂಡು ಬರ್ತಾ ಇದ್ದಾನಲ್ಲ, ಆ ಧ್ಯಾನ ಹೇಗೆ ನಡೀತಾ ಇದೆ? ಮತ್ತೆ ನಿನಗೆ ನಿನ್ನ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ನಿನ್ನ ರುಚಿ ನಿರಾಕಾರದ ಮೇಲೋ ಸಾಕಾರದ ಮೇಲೋ ಅಂತ. ಭಗವಂತ ಸಾಕಾರವಾಗಿರುವುದು, ಭಗವಂತ ನಿರಾಕಾರನಾಗಿರುವುದು ಅಂತ ಎರಡು ವಿಧ ಇದೆ. ಅದರ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಈಗಲೇ ಅದನ್ನು ಹೇಳಿಬಿಡೋದು ಬೇಡ. ಆ ಪ್ರಶ್ನೆಯನ್ನು ಕೇಳಿದಾಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಈಗ ಸಾಕಾರದ ಕಡೆ ಮನಸ್ಸು ಹೋಗ್ತಾ ಇಲ್ಲ, ನಿರಾಕಾರದಲ್ಲೂ ಮನಸ್ಸನ್ನು ಸ್ಥಿರವಾಗಿ ಇಡೋದಕ್ಕೆ ಆಗ್ತಾ ಇಲ್ಲ, ಮನಸ್ಸನ್ನ ಹಾಗೂ ಇಲ್ಲ ಹೀಗೂ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಾನವನು. ಶ್ರೀರಾಮಕೃಷ್ಣರು ಮಧ್ಯೆ ಮಧ್ಯೆ ಈ ಪ್ರಶ್ನೆಯನ್ನು ಕೇಳುವ ಒಂದು ಸನ್ನಿವೇಶವನ್ನು ನಾವು ಸ್ವಲ್ಪ ಮೆಲುಕು ಹಾಕಬೇಕು. ಸಾಧುಗಳ ಬಳಿಗೆ ಹೋದಾಗ ಅವರು ನಿಮ್ಮ ವ್ಯಾಪಾರ ವ್ಯವಹಾರ ಹೇಗಿದೆ ಅಂತ ಕೇಳಿದ್ರೆ ಅದು ಸರಿಯೋ ತಪ್ಪೋ, ನಿಮ್ಮ ಹೆಂಡ್ರು ಮಕ್ಕಳು ಎಲ್ಲ ಹೇಗಿದ್ದಾರೆ ಅಂತ ಕೇಳಿದ್ರೆ ಸರಿಯೋ ತಪ್ಪೋ, ಎಲ್ಲರೂ ಆರೋಗ್ಯವಾಗಿದ್ದಾರೋ ಅಂತ ಕೇಳಿದ್ರೆ ಸರಿಯೋ ತಪ್ಪೋ, ಒಂದು ದೃಷ್ಟಿಯಿಂದ ಅದು ಸರಿ, ಇನ್ನೊಂದು ದೃಷ್ಟಿಯಿಂದ ಅದು ತಪ್ಪು, ಅಥವಾ ಅದು ಸರಿಗೂ ಸರಿ ತಪ್ಪು ಇದು ತಪ್ಪು. ಆದ್ರೆ ನಿಜವಾದ ಸಾಧು ತನ್ನ ಬಳಿಗೆ ಬಂದಂತಹ ವ್ಯಕ್ತಿಗಳ ಆಧ್ಯಾತ್ಮಿಕ ಯೋಗಕ್ಷೇಮವನ್ನ ಮೊದಲು ವಿಚಾರಿಸಿಕೊಳ್ಬೇಕು, ಅಥವಾ ವ್ಯಾಪಾರ ವ್ಯವಹಾರಗಳು ಆಮೇಲೆ ಸಾಮಾಜಿಕವಾದಂತಹ ತೊಂದರೆಗಳು ಸಂಬಂಧಪಟ್ಟಂತೆ ಮಾತನಾಡ್ತಾ ಕೊನೆಯಾದರೂ ಕೂಡ ಆಧ್ಯಾತ್ಮಿಕವಾದಂತಹ ಯೋಗಕ್ಷೇಮದ ಕುರಿತಾದ ಪ್ರಶ್ನೆಗಳನ್ನು ಹಾಕೋದಕ್ಕೆ ಮರಿಬಾರದು. ಎಷ್ಟೋ ಜನ ಆ ಕುರಿತಾಗಿ ಮಾತನಾಡೋಕೆ ಇಷ್ಟಪಡೋದಿಲ್ಲ, ಅದಕ್ಕಿಂತ ಅದರಲ್ಲಿ ಗುಪ್ತ ಗುಟ್ಟಾಗಿದ್ದಿರೋದು ಅಂದ್ರೆ ಅದೇನಿಲ್ಲ ಅಂತ ಅರ್ಥ. ಎಲ್ಲರೂ ಗುಟ್ಟಾಗೇ ಇಟ್ಬಿಟ್ಟು ಮಾತಾಡೋದೆಲ್ಲ ಆ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಮಾತಾಡೋದ್ರಲ್ಲಿ ಏನು ಇಲ್ಲದಾಗಿಬಿಟ್ಟು ಕೊನೆಗಲ್ಲಿ ಏನು ಇಲ್ಲದಾಗಿಬಿಟ್ಟು. ಆದ್ರಿಂದ ಆಧ್ಯಾತ್ಮಿಕ ವಿಷಯವಾಗಿ ಮಾತನಾಡಬಹುದೇ, ಅದನ್ನೆಲ್ಲ ಮಾತನಾಡಿ ಮಾತನಾಡಿ ಗಾಳಿಗೆ ತೂರಿ ಬಿಡುವಂತಹದ್ದೇ ಅಂತನೋ ಪ್ರಶ್ನೆ ಕೂಡ ಹೇಳುವಂತಾಗಿರುತ್ತೆ. ಆದ್ರೆ ಅದರ ಕುರಿತಾಗಿ ವಿಚಾರ ವಿಮರ್ಶೆಗಳನ್ನು ಮಾಡಿಕೊಳ್ಳದೆ ಹೊರತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ನಿಂತು ಹೋಗ್ತದೆ. ಶ್ರೀರಾಮಕೃಷ್ಣರು ಆ ದೃಷ್ಟಿಯಿಂದ ಮಧ್ಯೆ ಮಧ್ಯೆ ಕೇಳ್ತಾರೆ ಇಂಥದ್ದನ್ನು, ಹೇಗೆ ನಡೀತಾ ಇದೆ ನಿನ್ನ ಧ್ಯಾನ ಅಂತ. ಅದಕ್ಕೆ ಮಾಸ್ಟರ್ ಮಹರ್ಷಿಯ ಆ ರೀತಿ ಹೇಳ್ತಾನೆ, ಹಾಗೂ ಇಲ್ಲ ಹೀಗೂ ಇಲ್ಲ, ಸಾಕಾರದಲ್ಲೂ ಅವನು ಮನಸ್ಸು ನಿಲ್ತಾ ಇಲ್ವಂತೆ, ನಿರಾಕಾರಕ್ಕೂ ಮನಸ್ಸು ಹೋಗ್ತಾ ಇಲ್ವಂತೆ. ಯಾಕಿರ್ಬೋದು? ಸಾಕಾರ ಅವನಿಗೆ ಇಷ್ಟ ಇಲ್ಲ, ಆದ್ರಿಂದ ಹೋಗ್ತಾ ಇಲ್ಲ ಅಥವಾ ಅಲ್ಲಿ ನಿಲ್ತಾ ಇಲ್ಲ. ನಿರಾಕಾರಕ್ಕೂ ಮನಸ್ಸು ನಿಲ್ತಾ ಇಲ್ಲ ಯಾತಕ್ಕೆ ಅಂತಂದ್ರೆ ಬಹಳ ಸೂಕ್ಷ್ಮ. ಪರಮಾತ್ಮ ಕೃಷ್ಣ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯ ಭಕ್ತಿ ಯೋಗದಲ್ಲಿ ಅವ್ಯಕ್ತವಾದಂತಹ ನಿರಾಕಾರದ ಧ್ಯಾನ ಬಹಳ ಕ್ಲೇಶಕರವಾದಂತಹದ್ದು ಅಂತ ಹೇಳಿಬಿಟ್ಟಿದ್ದಾನೆ. ನಮ್ಮ ಮನಸ್ಸು ಅತ್ಯಂತ ಚಂಚಲ, ಒಂದೇ ವಿಚಾರ ಬಹಳ ಸಣ್ಣದು, ಸಂಕುಚಿತ, ಅನಂತರಾದಂತಹ ಆ ನಿರ್ವಿಕಾರ ಸ್ವರೂಪನಾದಂತಹ ನಿರ್ಗುಣನಾದಂತಹ ಪರಮಾತ್ಮನಲ್ಲಿ ಈ ಮನಸ್ಸನ್ನು ನಿಲ್ಲಿಸುವ ಬಗೆ ಹೇಗೆ? ಆದ್ರಿಂದ ಅದು ಒಮ್ಮೆಲೆ ಸಾಧ್ಯವಾಗುವಂತಹದ್ದಲ್ಲ. ನಿರಾಕಾರದಲ್ಲಿ ಮನಸ್ಸು ನಿಲ್ಲಿಸ್ತೇನೆ ಅಂತ ಹೇಳಿ ಕೊನೆಗೂ ಕೂಡ ಅದು ಎಲ್ಲಿ ಹೋಯ್ತೋ ಏನು ಹೋಯ್ತೋ, ಎಲ್ಲಿ ಹೋಯ್ತೋ ಏನು ಹೋಯ್ತೋ ಏನಾಯ್ತು ಅಂತ ಹೇಳ್ತಕ್ಕಂತಹ ಸ್ಥಿತಿಯಲ್ಲಿ ಮನುಷ್ಯ ನಷ್ಟವೇ ಆಗಿಬಿಡ್ತಾನೆ. ಧ್ಯಾನ ಅಂತ ಹೇಳ್ತಕ್ಕಂತಹ ಅದು ಸಿದ್ಧಿಸದೆ ಹೋಗಿಬಿಡ್ತದೆ. ಇಂತಹ ಒಂದು ಅಪಾಯ ಇದೆ, ಅದನ್ನ ಆಮೇಲೆ ನೋಡೋಣ. ಮತ್ತು ಮಾಸ್ಟರ್ ಮಹರ್ಷಿಯ ಮೂರ್ತಿ ಪೂಜೆಯಲ್ಲಿ ಅಷ್ಟೇನು ಆಸಕ್ತನಲ್ಲದೆ ಇರುವುದರಿಂದ ಅಲ್ಲಿ ಮನಸ್ಸು ನಿಲ್ತಾ ಇಲ್ಲ. ನಿರಾಕಾರ ಹೇಳ್ತಕ್ಕಂಥದ್ದವನಿಂದ ಅಸಾಧ್ಯವಾದ್ರಿಂದ ಅಲ್ಲೂ ನಿಲ್ತಾ ಇಲ್ಲ, ಹೀಗಾಗ್ತಾ ಇದೆ ಅಂತ ತನ್ನ ಸ್ಥಿತಿಯನ್ನು ಮುಂದಿರುತ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಿದ್ಯೋ ನೋಡಿದ್ಯೋ, ಒಮ್ಮೆಗೆ ನಿರಾಕಾರದಲ್ಲಿ ಮನಸ್ಸು ಸ್ಥಿರ ಮಾಡಲಾಗುವುದಿಲ್ಲ, ಆದ್ರಿಂದ ಮೊದಲು ಸಾಕಾರದಲ್ಲಿ ಮನಸ್ಸಿಡುವುದೇ ಮೇಲು ಹಾಗೂ ಬಾ ದಾರಿಗೆ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಒಂದು ಸ್ಥೂಲ ವಸ್ತು, ಅದು ಸೂಕ್ಷ್ಮಾದಿ ಸೂಕ್ಷ್ಮವಾದಂತಹ ಅನಂತಾತ್ಮದ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ, ಅದರ ಕೈಯಿಂದ ಅದು ಗ್ರಹಿಸುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಸ್ಥೂಲವಾದ ಮನಸ್ಸಿಗೆ ಸ್ಥೂಲವಾದ ಒಂದು ಆಕಾರವನ್ನು ಕೊಟ್ಟಾಗ ಮನಸ್ಸಿನಲ್ಲಿ ಕೇಂದ್ರೀಕರಿಸುವುದಕ್ಕೆ ಅನುಕೂಲವಾದ ಕೈ. ಮನಸ್ಸನ್ನು ಯಾವಾಗ ಕೇಂದ್ರೀಕರಿಸುತ್ತೇವೋ ಅದು ಸೂಕ್ಷ್ಮವಾಗಿ ಬರುತ್ತದೆ. ಆ ಕೇಂದ್ರಿತವಾದಂತಹ ಮನಸ್ಸಿನ ತುದಿಯಲ್ಲಿ ಅಥವಾ ಏಕಾಗ್ರತೆಯ ತುದಿಯಲ್ಲೇ ಸಾಕ್ಷಾತ್ಕಾರ ಅಂತ ಹೇಳ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮೊದಲು ಸಾಕಾರದಲ್ಲಿ ಮನಸ್ಸನ್ನ ಇಡುವುದೇ ಮೇಲು. ಮಾಸ್ಟರ್ ಈಗ ಹೇಳ್ತಾರೆ, ಈ ಮಣ್ಣಿನ ಮೂರ್ತಿಗಳ ಮೇಲೆ ಧ್ಯಾನ ಮಾಡಬೇಕು ಅಂತೀರಾ? ಮಣ್ಣಿನ ಮೂರ್ತಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ಶುರು ಮಾಡಿದ. ಈ ವಚನವೇದದ ಪ್ರಾರಂಭದಲ್ಲೇ ಆತ ಅದು ಮಣ್ಣಿನ ಮೂರ್ತಿ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಇದ್ರು ಮಣ್ಣಿನ ಮೂರ್ತಿ ಯಾಕಾದೀತು, ಅದು ಚಿನ್ಮಯ ಮೂರ್ತಿ ಅಂತ ಹೇಳಿದ್ರು. ಈಗ ಕೂಡ ಹೇಳ್ತಾರೆ ಶ್ರೀರಾಮಕೃಷ್ಣ, ಯಾಕೆ ಚಿನ್ಮಯ ಮೂರ್ತಿಗಳ ಮೇಲೆ ಮಣ್ಣಿನ ಮೂರ್ತಿ ಯಾಕಾದೀತದು, ಅದು ಚಿನ್ಮಯ ಮೂರ್ತಿ. ಈ ಉತ್ತರದೊಂದಿಗೆ ಸ್ವಾಮಿ ವಿವೇಕಾನಂದರು ಪರಿಭ್ರಾಂತ ಸನ್ಯಾಸಿಯಾದಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಎಂದು ಹೇಳಿದ್ರೆ ಇನ್ನಷ್ಟು ಸ್ಪಷ್ಟವಾದ ವಿಷಯ ಅಂತ ನಾನು ಇಲ್ಲಿ ತಂದ್ಕೊಳ್ತೇನೆ ಆ ವಿಷಯವನ್ನ. ಅಲ್ವರ್ ಅಂತ ಒಂದು ರಾಜ್ಯ, ಪುಟ್ಟ ರಾಜ್ಯ, ಅದು ಕ್ಷೇತ್ರಿಯಿಂದ ಸ್ವಲ್ಪ ದೂರದಲ್ಲಿದೆ, ಕ್ಷೇತ್ರಿಗೆ ತಗಲಕೊಂಡ ಹಾಗೆ ಇದೆ. ಆ ಅಲ್ವರ್ನ ರಾಜ ಮಂಗಳ ಸಿಂಗ್, ಆತ ಈ ಪಾಶ್ಚಿಮಾತ್ಯ ಜನರ ಅನುಕರಣೆ ಮಾಡಲು ಹೊರಟು ಹಿಂದೂ ಧರ್ಮದ ಎಲ್ಲ ನೀತಿ ನಿಯಮಗಳನ್ನು ಬಿಟ್ಟುಬಿಟ್ಟಿದ್ದ. ಆತನಿಗೆ ಈ ವಿಗ್ರಹ ಪೂಜೆಯಲ್ಲಿ ಸ್ವಲ್ಪವೂ ವಿಶ್ವಾಸ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಿತ ಸನ್ಯಾಸಿಗಳಾಗಿ ಅಲ್ಲಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಆ ರಾಜನ ದಿವಾನ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಿಂದ ಪ್ರಭಾವಿತನಾಗಿ ನಮ್ಮ ರಾಜನ ಮನಸ್ಸನ್ನು ತಿರುಗಿಸೋದಕ್ಕೆ ಈ ಸ್ವಾಮಿಗಳೇ ಸರಿ ಅಂತ ರಾಜನಿಗೆ ವರ್ತಮಾನ ಕೊಡ್ತಾರೆ. ಮಹಾರಾಜ, ಒಬ್ಬರು ಇಂಗ್ಲಿಷ್ ಬಲ್ಲಂತಹ ಸನ್ಯಾಸಿಗಳು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ, ಬೇಕಾದ್ರೆ ಮಾತನಾಡಬಹುದು. ಆ ದಿವಾನ ಬಹಳ ಬುದ್ಧಿವಂತ, ಬೇಕಾದ್ರೆ ಇಂಗ್ಲಿಷ್ ಬಲ್ಲ ಸಾಧುಗಳು ಅಂತ ಹೇಳಿತ್ತು. ಸ್ವಾಮಿ ವಿವೇಕಾನಂದರು ಸನ್ಯಾಸಿಗಳಾಗುವವರೆಗೆ ಯಾವ ಸನ್ಯಾಸಿಯೂ ಇಂಗ್ಲಿಷ್ ಬಲ್ಲಂತಹ ಸನ್ಯಾಸಿ ಆಗಿನ ಕಾಲದಲ್ಲಿ ಇದ್ದಿರಲಿಲ್ಲ. ಸನ್ಯಾಸಿ ಅಂದ್ರೆ ಸಂಸ್ಕೃತ ಬಲ್ಲವನು ಮಾತ್ರ, ಶಾಸ್ತ್ರಗಳನ್ನು ಬಲ್ಲವನು ಮಾತ್ರ. ಅವನು ಕೆಲವಾರು ನಿಯಮಗಳ ಕಟ್ಟುಪಾಡಿನಲ್ಲೇ ಇದ್ದುಕೊಂಡು ಇದ್ದಂಥವನು. ಆದ್ರಿಂದ ಆಗಿನ ಕಾಲದಲ್ಲಿ ಸಮುದ್ರಯಾನ ಅಂತ ಹೇಳ್ತಕ್ಕಂಥದ್ದು, ಈ ಸಂಪ್ರದಾಯ ಸನ್ಯಾಸಿಗಳಿಗೆ ಆ ಸಮುದ್ರಯಾನ ಅಂತ ಹೇಳ್ತಕ್ಕಂಥದ್ದು ನಿಷಿದ್ಧವಾಗಿ ನಿಂತು. ಇಂತಹ ಒಂದು ಪರಿಸ್ಥಿತಿ ಆಗಿನ ಕಾಲದ್ದು. ಆದ್ರೆ ಇಲ್ಲಿ ಇಂಗ್ಲಿಷ್ ಬಂದಂತಹ ಸನ್ಯಾಸಿ ಅಂತ ಹೇಳಿದ್ದೆ ಯಾಕೆ ಅಂದ್ರೆ ಇನ್ನೊಂದು ಉದ್ದೇಶ ಇದೆ. ಆ ರಾಜ ಇಂಗ್ಲಿಷರ ಪ್ರಭಾವಕ್ಕೆ ಒಳಗಾದವನಾದ್ರಿಂದ ಇಂಗ್ಲಿಷ್ನಲ್ಲೇ ಮಾತನಾಡಬಲ್ಲಂತಹ ಸನ್ಯಾಸಿಗಳು ಸಿಕ್ಕಿದಾಗ ತನ್ನಷ್ಟಕ್ಕೆ ಆ ಸನ್ಯಾಸಿಗಳನ್ನು ತನ್ನ ದರ್ಬಾರಿಗೆ ಬರಮಾಡಿಕೊಳ್ಳುವಲ್ಲಿ ಉತ್ಸುಕನಾದಾನು ಅಂತನ್ನುವ ಒಂದು ನಿರೀಕ್ಷೆಯಿಂದ ಆ ಮಾತನ್ನು ಹೇಳ್ತಾನೆ. ಆ ಉಪಾಯ ಚೆನ್ನಾಗಿ ಕೆಲಸ ಮಾಡಿತು. ಮಹಾರಾಜ ಮಂಗಳ ಸಿಂಗ್ ಸ್ವಾಮೀಜಿಯವರನ್ನು ಬರಮಾಡಿಕೊಳ್ತಾರೆ, ಮಾತುಕತೆ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಕಥೆಗೋಸ್ಕರ ಹೇಳ್ತಾ ಇದ್ದೇನೆ. ಮಹಾರಾಜ ಸ್ವಾಮೀಜಿಯವರನ್ನು ಕೇಳ್ತಾನೆ, ಸ್ವಾಮೀಜಿ ನೀವು ಈ ತರಹ ಲಂಗು ಲಗಾಮಿದ್ದೆ ಸುಮ್ಮನೆ ಅಡ್ಡಾಡ್ಕೊಂಡು ಇರ್ತೀರಲ್ಲ, ನೀವು ನೋಡಿದ್ರೆ ಬಹಳ ಬುದ್ಧಿವಂತರಾಗಿ ಕಾಣ್ತೀರಿ, ತೇಜಸ್ವಿಗಳಾಗಿ ಕಾಣ್ತೀರಿ, ಒಂದು ಒಳ್ಳೆ ಉದ್ಯೋಗ ಮಾಡಿಕೊಂಡು ಯಾತಕ್ಕೆ ನೀವು ಸಂಪಾದನೆ ಮಾಡಿ ಸುಖವಾಗಿರಬಾರ್ದು? ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅದೆಲ್ಲ ಸರಿ, ನೀನು ರಾಜನಾಗಿ ರಾಜಕಾರ್ಯವನ್ನು ಮಾಡಿದೇನೇ, ಆ ಬಿಳಿಯರನ್ನ ಅನುಸರಿಸ್ತಾ ಬೇಟೆಯಾಡ್ತಾ ಕುಳಿತಿದ್ಯಲ್ಲ, ಬೇಟೆಯಾಗುವ ಹುಚ್ಚವನಿಗೆ ರಾಜ್ಯಭಾರ ಇತ್ಯಾದಿ ಎಲ್ಲ ಮೂಲೆ ಪಾರು, ಇದನ್ನೆಲ್ಲ ಸ್ವಾಮಿ ವಿವೇಕಾನಂದ ಮೊದಲೇ ತಿಳ್ಕೊಂಡಿದ್ರು. ಆದ್ರಿಂದ ಆ ಮಾತನ್ನು ಹೇಳೋದು ಸಾಧ್ಯ ಆಯ್ತು. ಸ್ವಾಮೀಜಿಯವರು ಇಡೀ ಭಾರತವನ್ನು ಸಂಚಾರ ಮಾಡಿದ್ದೇ ಅರಿತುಕೊಳ್ಳೋದಕ್ಕೋಸ್ಕರ, ತನ್ನ ದೇಶದ ಜನಮನದ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವೇ ಅವರು ಹೊರಟದ್ದು. ಆದ್ರಿಂದ ದೃಷ್ಟಿ ಹಾಯಿಸುವುದರ ಮೂಲಕವೇ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೇಗೆ ಹೇಳುತ್ತಿದ್ದ ಅದನ್ನೆಲ್ಲ ತಿಳ್ಕೊಳ್ತಾ ಇತ್ತು, ಮತ್ತು ಅಲ್ಲಲ್ಲಿ ಸಂಭಾಷಣೆಗಳ ಮೂಲಕ ಕೂಡ ತಿಳ್ಕೊಳ್ತಾ ಇತ್ತು. ಈ ಪ್ರತಿ ಅರ್ಥ ಸ್ವಾಮೀಜಿ, ನೀನು ನಿನ್ನ ರಾಜಧರ್ಮವನ್ನು ಬಿಟ್ಟು ಈ ರೀತಿಯಲ್ಲಿ ಬೇಟೆಯಾಗ್ತಾ ಕುಳಿತುಕೊಂಡಿದ್ದೀಯಲ್ಲ ಯಾತಕ್ಕೆ ಅಂತ ಹೇಳಿದಾಗ ಆ ರಾಜ ಹೇಳ್ತಾನೆ, ಸ್ವಾಮೀಜಿ ಅದು ನನಗೆ ಬಹಳ ಇಷ್ಟವಾಗುತ್ತೆ, ಅದಕ್ಕೆ ಮಾಡ್ತಾ ಇದ್ದೇನೆ. ಬಂಡ ಹೇಗೆ ಉತ್ತರ ಕೊಟ್ಟ ನೋಡಿ, ನನಗೆ ಇಷ್ಟವಾಗ್ತದೆ ಅಂತ ಹೇಳ್ಬಿಟ್ಟ. ಆಗ ಸ್ವಾಮೀಜಿ ಅವರು ಕೂಡ ಹೇಳ್ತಾರೆ, ನನಗೂ ಕೂಡ ಇದೇ ತರಹ ಅಂಡರಿಯೋದು ಅಂತಂದ್ರೆ ಇಷ್ಟ, ನಿನ್ನದು ಇಷ್ಟ ಆದ್ರೆ ನನಗೆ ಇದು ಇಷ್ಟ. ಆಗ ರಾಜ ಒಗ್ಗೆ ಆಯ್ತು ಅವನಿಗೆ, ಸುಮ್ಮನೆ ಆದ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಸ್ವಾಮೀಜಿ ಈ ಮೂರ್ತಿ ಪೂಜೆಗಳೆಲ್ಲ ನನಗೆ ಏನು ನಂಬಿಕೆ ಇಲ್ಲ, ನನಗೇನಾದ್ರೂ ಲಕ್ಷ್ಮೀ ಆದೀತೇನು ಗತಿ ಅಂತ ಒಂದು ತರಹ ವ್ಯಂಗ್ಯವಾಗಿ ಹೇಳ್ತಾ ಸ್ವಾಮೀಜಿಯವರು ಉತ್ತರವನ್ನು ನಿರೀಕ್ಷಿಸಿಕೊಂಡು ಸ್ವಾಮೀಜಿಯವರು ಹೇಳ್ತಾರೆ, ಅದೆಲ್ಲ ಅವರವರ ಭಾವನೆ, ಭಾವನೆಯಂತೆ ದೇವ ಅಂತ ಹೇಳ್ತಾ ಅಲ್ಲೇ ಗೋಡೆ ಮೇಲೆ ಒಂದು ಚಿತ್ರ ಪಟವನ್ನ ನೋಡ್ತಾರೆ. ಅದು ಮತ್ಯಾರ್ಥವಲ್ಲ, ಅದೇ ರಾಜನದ್ದೆ. ತಕ್ಷಣ ದಿವಾನ್ರಿಗೆ ಹೇಳ್ತಾರೆ, ದಿವಾನ್ರೆ ಆ ಭಾವಚಿತ್ರ ಇದೆಯಲ್ಲ ಅದನ್ನು ಸ್ವಲ್ಪ ತರಿಸಿ ತರಿಸಿದ್ರು. ಈಗ ದಿವಾನ್ರಿಗೆ ಆಜ್ಞೆ ಮಾಡ್ತಾರೆ ಸ್ವಾಮೀಜಿಯವರು, ದಿವಾನ್ರೆ ನೋಡಿ ಇದ್ರ ಮೇಲೆ ಹೋಗಲಿ. ದಂಗಾಗುತ್ತೆ, ದಿವಾನೂ ದನ್ ರಾಜನೂ ದನ್ ಸುತ್ತಮುತ್ತಿರುವವರು ದಂಗಾಗಿ ನೋಡ್ತಾ ಇದ್ದಾರೆ. ಏನ್ ಸ್ವಾಮೀಜಿ ನೀವು ಹೇಳ್ತಾ ಇರೋದು? ಹೌದು ನಾನು ಹೇಳ್ತಾ ಇದ್ದೀನಿ, ಹೋಗಲಿ. ಸ್ವಾಮೀಜಿ ಇದು ನಮ್ಮ ಮಹಾರಾಜರ ಭಾವಚಿತ್ರ ಇರಬಹುದು, ಅದರೊಳಗೆ ಮಹಾರಾಜರ ಮಾಂಸ ಎಲುಬು ಏನು ಇಲ್ಲವಲ್ಲ, ರಕ್ತ ಮಾಂಸದಿಂದ ಕೂಡಿದ್ದಲ್ವಲ್ಲ, ಬರೀ ಕಾಗದ ಚೂರ್ತಾನೆ ಅದು. ಇಲ್ಲ ಸ್ವಾಮೀಜಿ, ಅದು ಗೌರವ ಅರ್ಥವಾಗಿ ನಾವು ಹಾಗೆ ಮಾಡಬಾರ್ದು. ಆಗ ಸ್ವಾಮೀಜಿ ಅವರು ರಾಜನಿಗೆ ಹೇಳ್ತಾರೆ, ಅದು ನೀನು ಅಂತ ಹೇಳ್ತಾ ಇದ್ದಾರೆ, ಅದು ನೀನಾಗೋದಕ್ಕೆ ಹೇಗೆ ಸಾಧ್ಯ, ಅದೊಂದು ಕಾಲದ ಚೋರ್ತಾನೆ. ಇಲ್ಲಿ ನೀನು ಅರ್ಥ ಮಾಡ್ಕೊಳ್ಬೇಕು, ಒಂದು ದೃಷ್ಟಿಯಿಂದ ಅದು ಕಾಲದ ಚೂರು, ಇನ್ನೊಂದು ದೃಷ್ಟಿಯಿಂದ ಅದು ನೀನೇ. ಆದ್ರಿಂದನೇ ಅವ್ರು ಯಾರಿಗೂ ಕೂಡ ಉದ್ಯೋಗಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೇನೇನೆ ಯಾರು ಮರದ ವಿಗ್ರಹವನ್ನೇ ಆಗಲಿ, ಲೋಹದ ವಿಗ್ರಹವನ್ನೇ ಆಗಲಿ, ಅಥವಾ ಚಿತ್ರಪಟಗಳನ್ನೇ ಆಗಲಿ ಇಟ್ಕೊಂಡು ಪೂಜೆ ಮಾಡ್ತಾರೋ ಅವ್ರು ಯಾರೂ ಕೂಡ ಓ ಲೋಹವೇ ನನ್ನ ಮೇಲೆ ಕೃಪೆ ಮಾಡು, ಓ ವಿಗ್ರಹವೇ ಓ ಕಲ್ಲೇ ನನ್ನ ಮೇಲೆ ಕೃಪೆ ಮಾಡು ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲ. ವಿಗ್ರಹವನ್ನು ಇಟ್ಕೊಂಡ್ರು ಕೂಡ ಭಕ್ತಾದಿ ಏನಂತ ಕರೀತಾರೆ, ಹೇ ಭಗವಂತ ನನ್ನ ಮೇಲೆ ಕೃಪೆ ಮಾಡು, ಹೇ ಭಗವಂತ ನನಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಈ ರೀತಿಯಲ್ಲಿ ಭಗವಂತ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ, ವಿನಃ ವಿಗ್ರಹ ಅಂತ ಕರೆಯಲಿಲ್ಲ, ಕಲ್ಲು ಅಂತ ಕರೆಯಲಿಲ್ಲ, ಮಣ್ಣು ಅಂತ ಕರೆಯಲಿಲ್ಲ, ಗೊತ್ತಾಯ್ತೆ ಅಂತ ಹೇಳಿದಾಗ ರಾಜನ ಕಂಡಿದ್ದೇನೆ ಒಪ್ಕೊಳ್ತಾನೆ, ಅವನು ಸಂಪೂರ್ಣ ಒಪ್ಕೊಳ್ತಾನೆ. ಒಪ್ಕೊಳ್ತಿರೋ ಸಾಧ್ಯವೇ ಇಲ್ಲ. ಭಾವ ಭಾವದ ಮೂಲಕ ನಾವು ಎಲ್ಲೆಲ್ಲೂ ಕೂಡ ದೇವರನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ, ವಿಗ್ರಹದಲ್ಲಿ ವಿಶೇಷವಾಗಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ವಿಗ್ರಹದ ಉಪಯೋಗ ಯಾತಕ್ಕೆ ಅಂತ ಹೇಳಿದ್ರೆ, ಭಗವಂತ ಎಲ್ಲೆಲ್ಲೂ ಇರುವಾಗ ವಿಗ್ರಹವೇ ಯಾತಕ್ಕೆ ಅಂತ ಹೇಳಿದ್ರೆ, ಗಾಳಿ ಎಲ್ಲೆಲ್ಲೂ ಇರುತ್ತೆ, ಗಾಳಿ ಇದ್ರೂ ಜಾಗ ಯಾವ್ದಿದೆ? ಗಾಳಿ ಇದ್ರೆ ನಾವಿಲ್ಲಿ ಕೂತ್ಕೊಳ್ಳೋದು ಸಾಧ್ಯವೇ ಇರ್ತಿರ್ಲಿಲ್ಲ. ಆದ್ರೂ ಕೂಡ ಸ್ವಲ್ಪ ಹೆಚ್ಚು ಗಾಳಿ ಬೇಕಾದ್ರೆ ಫ್ಯಾನ್ ಆನ್ ಮಾಡಬೇಕಾಗುತ್ತೆ. ಫ್ಯಾನ್ ಯಾವಾಗ ತಿರುಗಿಸೋ ಗಾಳಿ ಜಾಸ್ತಿ ಬರ್ತದೆ. ಭೂಮಿಯಲ್ಲಿ ನೀರು ಎಲ್ಲೆಲ್ಲೂ ಇರುತ್ತೆ, ಅದು ಕುಡಿಬೇಕು ಅಂದ್ರೆ ಒಂದು ಕಡೆ ಬಾವಿ ಅಗಿಬೇಕಾಗುತ್ತೆ. ಹಾಗೇನೇ ದೇವರು ಎಲ್ಲೆಲ್ಲೂ ಇದ್ದಾನೆ, ಅವನನ್ನು ಅನುಭವಿಸಬೇಕಾದ್ರೆ ಒಂದು ಜಾಗವನ್ನು ನೋಡ್ಕೊಳ್ಬೇಕಾಗುತ್ತೆ, ಆ ಜಾಗದಲ್ಲಿ ಈ ಮನಸ್ಸನ್ನ ಏಕಾಗ್ರಗೊಳಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂತಹ ಅಂಶ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಯಾವ ಮೂರ್ತಿ ಕಲ್ಲಿನ ಮೂರ್ತಿ ಆ ಲೋಹದ ಮೂರ್ತಿ ಅಂತ ನೀವು ಕರಿತಿರೋದು ಬರೀ ಲೋಹದ ಮೂರ್ತಿ ಅಂತ ಭಾವಿಸಬಾರದು. ಅದು ಸಾಕ್ಷಾತ್ ಚಿನ್ಮಯ ಮೂರ್ತಿ, ಮೃನ್ಮಯ ಮೂರ್ತಿ ಅಲ್ಲ. ಮೃತ್ ಅಂದ್ರೆ ಮಣ್ಣು, ಮಣ್ಣಿನಿಂದ ಆದಂತಹ ಮೂರ್ತಿ ಅಲ್ಲ ಅದು, ಅದು ಚಿನ್ಮಯ ಮೂರ್ತಿ. ಈ ಭಾವವನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಬೇಕು. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜಾರಿಗಳು ಅಂತವರು, ಪೂಜಾರಿ ಅಂತಂದು ಒಳ್ಳೆ ಶಬ್ದ ಅಲ್ಲ ಅದು, ಪೂಜೆಗೆ ಯಾರು ಅರಿಯೋ ಅವನೇ ಪೂಜಾರಿ. ಇವ್ರು ತಲೆ ಇರೋದು ಹಾಗೆ ತಾನೆ. ಅರ್ಚಕ ಅಂದ್ರೂ ಕೂಡ ಸರಿ ಇಲ್ಲ, ಅದು ಕೂಡ ಅರ್ಚೋದೆಯೇ ಆಗಿದೆ. ಇವತ್ತು ನಿಜವಾದ ಭಕ್ತಿಯಿಂದ ಭಗವಂತ ಅಲ್ಲಿ ಖಂಡಿತವಾಗಿಯೂ ಇದ್ದಾನೆ ಅಂತನ್ನುವ ದೃಷ್ಟಿಯಿಂದ ಅವರು ಪೂಜೆ ಮಾಡಬೇಕು. ನಾನು ಇದೇ ಮಂದಿರದಲ್ಲಿ ಎಷ್ಟೋ ಸಲ ಒಂದು ಮಾತನ್ನು ಹೇಳಿದ್ದುಂಟು. ರಾಜಾಜಿನಗರದ ಒಂದು ಘಟನೆ ಕೆಲವರಿಗೆಲ್ಲ ನೆನಪಿರಬಹುದು. ಒಬ್ಬ ಯುವಕ ಓಡ್ ಬಂದ ಒಂದ್ಸರಿ, ಸ್ವಾಮೀಜಿ ರಾಜಾಜಿನಗರದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಆ ಅರ್ಚಕ ಬಹಳ ಅರ್ಚಿಕೊಳ್ತಾ ಇದ್ರು. ನಾನು ಹೇಳಿ ಅವರಿಗೆ, ಏನ್ ಸ್ವಾಮಿ ಶೃಂಗೇರಿ ಸ್ವಾಮಿಗಳು ಬಂದ್ರೆ ಬಾಯಿ ಮುಂದೆ ಬಟ್ಟೆ ಇಟ್ಕೊಂಡು ನೀವು ಮಾತನಾಡ್ತೀರಿ, ಇಲ್ಲಿ ಆ ಸ್ವಾಮಿಗಳಿಗೂ ಸ್ವಾಮಿಯಾದಂತಹ ಪರಮಾತ್ಮ ಇರುವಾಗ ಅವರು ಸಂಧಿಯಲ್ಲಿ ಇಟ್ಟೊಂದು ನೀವು ಗಲಾಟೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಸ್ವಾಮೀಜಿ. ಅದಕ್ಕೆ ಆ ಅರ್ಚಕ ಕೊಟ್ಟ ಉತ್ತರ ಗೊತ್ತ ಸ್ವಾಮೀಜಿ, ಅವ್ರು ಹೇಳಿದ್ರು, ಸ್ವಾಮಿ ಇದು ಕಲ್ಲು ಅಂತ ಹೇಳಿಬಿಟ್ಟ ಸ್ವಾಮೀಜಿ. ನಾನು ಅವನಿಗೆ ಹೇಳಿದೆ, ಆ ಯುವಕನಿಗೆ ಹೇಳಿದೆ, ಏನ್ ಯೋಚನೆ ಮಾಡಬೇಡ, ಆ ಅರ್ಚಕರಿಗೆ ಸ್ಪಷ್ಟವಾಗಿ ಗೊತ್ತು, ನಿನ್ ಬೆಳೆದಾಗ ಮುಟ್ಟಿ ಮುಟ್ಟಿ ಇಟ್ಕೊಂಡಿದ್ದಾರೆ ಅದು ಕಲ್ಲು. ಭಕ್ತರಿಗೆ ಆ ದೇವರು, ಆ ಕಲ್ಲು ವಿಗ್ರಹ ದೇವರು. ಅರ್ಚಕನಿಗೆ ಯಾರು ದೇವರು ಅಂದ್ರೆ ಬರ್ತಾ ಇಲ್ಲ, ಭಕ್ತರು ಅವರು ದೇವರು. ನಾನು ಕಾಸು ಆಗಿರೋದು ತಾನೇ ಅವ್ರು ಸಂಪಾದನೆ ಆಗೋದು, ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋ ಸಾಧ್ಯ ಆಗೋದು. ಆದ್ರೆ ಅದೇ ಶ್ರೀರಾಮಕೃಷ್ಣರು ಆ ಕಾಳಿ ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ರು ಅರ್ಚಕನಾಗಿ. ಕೆಲವೇ ವರ್ಷಗಳಲ್ಲಿ ಅಲ್ಲಿಂದ ಹೊರಬಂದ್ರು ಅರ್ಚಿತರಾಗಿ, ಅರ್ಚಕನಾಗಿ ಒಳಗೆ ಪ್ರವೇಶ ಮಾಡಿದಂತ ಶ್ರೀರಾಮಕೃಷ್ಣರು ಅರ್ಚಿತರಾಗಿ ಹೊರಬಂದರು. ಯಾರು ಭಗವಂತನನ್ನ ಹೃತ್ಪೂರ್ವಕವಾಗಿ, ಅವನಿದ್ದಾನೆ ಇಲ್ಲೇ ಇದ್ದಾನೆ, ಇಲ್ಲಿ ಬಾ ಅಂತ ನಾನು ಕರೆದಿದ್ದೇನೆ, ಅವನು ಬಂದಿದ್ದಾನೆ, ಇಲ್ಲಿ ಉಳಿದಿದ್ದಾನೆ, ನನ್ನ ಪೂಜೆಯನ್ನು ಸ್ವೀಕರಿಸುತ್ತಾ ಇದ್ದಾನೆ ಅಂತನ್ನ ಈ ಒಂದು ನಿಚ್ಚಳ ನಿಲುವಿನಿಂದ ಯಾರು ಪೂಜೆ ಮಾಡ್ತಾರೋ ಅದು ಎಲ್ಲೇ ಆಗಿರಲಿ ಅವನಲ್ಲಿ ಬರೋದಕ್ಕೆ ಸಾಧ್ಯ ಉಂಟು. ಆ ಒಬ್ಬ ಚಂದ್ರಹಾಸ ಚಂದ್ರಹಾಸ ಅಂತ ಅವನೊಬ್ಬ ಸಾಲಿಗ್ರಾಮವನ್ನು ಬಾಯಲೇ ಇಟ್ಕೊಂಡಿರ್ತಿದ್ದ. ಅವನು ಹೇಳಿದ ಮಾತೆಲ್ಲ ನಡೀತಾ ಇತ್ತು, ಅವನ ಎಷ್ಟೋ ಯಶಸ್ವಿ ಆಗ್ತಿದ್ದ, ಅವನು ದೇವರನ್ನು ಬಾಯಲಿಟ್ಕೊಂಡಿದ್ದ. ದೇವರು ಎಲ್ಲ ಬೇಕಾದರೂ ಇರಬಲ್ಲ, ನಮ್ಮ ಹೃದಯದ ಒಳಗಡೆ ಅಂತೂ ಇದ್ದೇ ಇದ್ದಾನೆ. ಈ ರೀತಿಯಲ್ಲಿ ದೇವರು ಇದ್ದಾನೆ, ಖಂಡಿತವಾಗಿ ಇದ್ದಾನೆ ಅಂತ ಹೇಳ್ತಕ್ಕಂತಹ ಒಂದು ಅಪೂರ್ವವಾದಂತಹ ಶ್ರದ್ಧೆಯನ್ನು ನಾವು ಬೆಳೆಸಿಕೊಂಡು ಅರ್ಚನೆ ಮಾಡಿದ್ದೇ, ಆಮೇಲೆ ಸುತ್ತಮುತ್ತ ಇರತಕ್ಕಂತಹ ಜನ ನಮ್ಮನ್ನ ಅರ್ಚಿಸೋದಕ್ಕೆ ಬರುತ್ತಾರೆ. ಕಾರಣ ಯಾರನ್ನ ನಾವು ಅರ್ಚಿಸಿದ್ದೇವೋ ಆ ಅರ್ಚಿಸಲ್ಪಡತಕ್ಕಂತಹ ಭಗವಂತ ನಮ್ಮಲ್ಲಿ ವ್ಯಕ್ತವಾಗ್ತಾ ಬರ್ತಾನೆ. ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ, ದಿವ್ಯತೆಯ ಆವಿರ್ಭಾವ ನಮ್ಮೊಳಗಡೆಯೇ ಆಗ್ತದೆ. ಭಗವಂತ ಕೊನೆಗೂ ಕಲ್ಲಲ್ಲೇ ಉಳಿಯೋದಿಲ್ಲ, ಅವನು ಇಲ್ಲೇ ಬರ್ತಾನೆ. ಇದು ಬಹಳ ಮುಖ್ಯವಾದಂತಹ ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಶ್ರೀರಾಮಕೃಷ್ಣ ತಮ್ಮ ಅನುಭವದಿಂದ ಹೇಳ್ತಾ ಇದ್ದಾರೆ, ಯಾಕೆ ಚಿನ್ಮಯ ಮೂರ್ತಿಗಳ ಮೇಲೆ ಆಗ ಮಾಸ ಮಾಸ ಹೇಳ್ತಾರೆ. ಆದ್ರೆ ಹಾಗಾದ್ರೂ ಕೂಡ ಕೈ ಕಾಲು ಇವನ್ನೆಲ್ಲ ಭಾವಿಸಿಕೊಳ್ಬೇಕಾಗ್ತದೆಯಲ್ಲ. ಆದ್ರೆ ನೀವು ಹೇಳಿದ್ದಿರಲ್ಲ, ಮೊದಲು ಸಾಕಾರದ ಮೇಲೆ ಧ್ಯಾನ ಮಾಡದಿದ್ರೆ ಮನಸ್ಸು ಸ್ಥಿರವಾಗುವುದಿಲ್ಲ ಅಂತ ಅನ್ನೋದಾಗಿ, ಅದು ಸರಿ ಅಂತ ನಾನು ಯೋಚಿಸ್ತಾ ಇದ್ದೇನೆ. ಎಷ್ಟೋ ಸಲ ಒಳ್ಳೆಯದು, ನೀವು ತಿಳಿಸಿದ್ದೀರಿ ಭಗವಂತ ವಿವಿಧ ರೂಪಗಳನ್ನು ಧರಿಸಬಲ್ಲ ಅಂತ. ಆದ್ರಿಂದ ಹೆತ್ತ ತಾಯಿಯ ಮೇಲೆ ಧ್ಯಾನ ಮಾಡುವುದೇ. ಈಗ ಬಂದು ಇದು ಬಂದ ಮಾಸ್ಟರ್ ಮಾಷಿಯ ವಿಗ್ರಹ ಅಂತೂ ಬೇಡ ಪೂಜೆಗೆ, ಅವನಿಗೆ ವಿಗ್ರಹ ಅಂತೂ ಬೇಡ. ಇನ್ನೇನಾದ್ರೂ ಒಂದು ಇರಲಿ ಅಂತ ಯೋಚನೆ ಮಾಡ್ತಾನು. ಏನ್ ಯೋಚನೆ ಮಾಡ್ತಾನೆ, ತಾಯಿ ಇದ್ದಾಳಲ್ಲ ಅವಳ ಮೇಲೆ ಧ್ಯಾನ ಮಾಡಿದ್ರೆ ಹೇಗೆ? ಅದಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಓಡಾಡುವಂತಹ ದೇವರು ಬೇಕಾಗಿಲ್ಲ ಅವನಿಗೆ. ಈ ದೇವಸ್ಥಾನದಲ್ಲಿ ಸುಮ್ಮನೆ ಹೀಗೆ ಒಟ್ಟಿಗೆ ನಿಂತ್ಕೊಂಡಿರೋದೋ ಕೂತ್ಕೊಂಡಿರೋದೋ ದೇವರು ಯಾತಕ್ಕೆ ಅದು ಪ್ರಯೋಜನ ಆಗಿ ಬರೋದಿಲ್ಲ, ಮಾತಾಡೋದಿಲ್ಲ, ಪ್ರತಿಯಾಗಿ ಏನಾದರೂ ಕೊಟ್ಟು ತಿನ್ನೋದಿಲ್ಲ. ಎಲ್ಲ ದೇವರು ತಿನ್ನೋಕ್ ಹೊರಟ್ರಿ, ನಾವು ಹೇಗೆ ಕೊಡ್ತೀವಿ? ಒಳ್ಳೆ ಉಪಾಯ ಹುಡ್ತೀರ ಅವನೀಗ ನೀವು ಹೇಳಿದ್ರಲ್ಲ ಸಾಕಾರದ ಮೇಲೆ ಭಗವಂತ ಸಾಕಾರ ಅಂತನ್ನುವ ಭಾವನೆಯಿಂದ ಪೂಜೆ ಮಾಡಬಹುದು ಅಂತ. ಹೆತ್ತ ತಾಯಿ ಮೇಲೆ ಧ್ಯಾನ ಮಾಡಿದ್ರೆ ಹೇಗಿರುತ್ತೆ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಮಾಡಬಹುದು, ಆಕೆಯ ಮೇಲೆ ಧ್ಯಾನ ಮಾಡಬೇಕಾಗ್ತದೆ, ಆಕೆ ಗುರು ಬ್ರಹ್ಮಮಯಿ. ಬ್ರಹ್ಮಮಯಿ ಇದು ಬಹಳ ಮುಖ್ಯವಾದಂತ ಮಾತು. ಶ್ರೀರಾಮಕೃಷ್ಣರು ತಾಯಿಯ ಮೇಲೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಶ್ರೀರಾಮಕೃಷ್ಣರು ತ್ಯಾಗ ಮಾಡತಕ್ಕಂತಹ ಬ್ರಹ್ಮಚಾರಿಗಳಿಗೆ ಯಾವ ತಾಯಿಯಂದರು ಅಡ್ಡವಾಗಿ ಬರ್ತಾರೋ ಅವರು ತಾಯಂದ್ರೆ ಅಲ್ಲ, ಬಿಟ್ಬಿಡಬೇಕಾದ್ರೆ ಅಂತ ಹೇಳಿದವರು ಇಲ್ಲಿ ಹೇಳ್ತಾ ಇದ್ದಾರೆ ಮಾಡಬೇಕಾಗ್ತದೆ, ಧ್ಯಾನ ಮಾಡಬೇಕಾಗ್ತದೆ ಅಂತ. ಅಲ್ಲಿ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಅವಿದ್ಯಾ ಸ್ವರೂಪಿಣಿ ಅಂತನ್ನು ಅರ್ಥದಲ್ಲಿ ಬಿಟ್ಬಿಡ್ಬೇಕು. ಇಲ್ಲಿ ಪ್ರತಿಯೊಬ್ಬ ತಾಯಿಯೂ ಕೂಡ ವಿದ್ಯಾ ಸ್ವರೂಪಿಣಿ, ಸಾಕ್ಷಾತ್ ಜಗನ್ಮಾತೆಯೇ ಅಲ್ಲಿ ಆ ರೂಪದಿಂದ ಇದ್ದಾರೆ ಅಂತನ್ನುವ ಭಾವವನ್ನು ತೆಗೆದುಕೊಂಡು ಪೂಜೆ ಮಾಡಬಹುದು, ಧ್ಯಾನ ಮಾಡಬಹುದು ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಹೇಳಿದ್ದನ್ನ ನಾವೇನಾದರೂ ನಮ್ಮ ಸಮಾಜದಲ್ಲಿ ಸ್ವೀಕರಿಸಿದ ಪಕ್ಷದಲ್ಲಿ ಓಲ್ಡ್ ಏಜ್ ಹೋಮ್ ಬೇಸಿಯಾಗುವುದಿಲ್ಲ. ಅವರವರ ತಾಯಿಯಂದ್ರನ್ನ ಅವರವರ ತಂದೆಯಂದ್ರನ್ನ ಮನೆಯಲ್ಲೇ ಇಟ್ಕೊಂಡು ಮನೆಯವರೆಗೂ ಸಾಕ್ತಾ ಇತ್ತು ಅಂತ ಹೇಳಿದ್ರೆ ಯಾತಕವೆಲ್ಲ ರಗಳೆ, ಯಾತಕವೆಲ್ಲ ಗೋಳು. ಮಾತಾ ಪಿತರನು ಬಳಲಿದಿದಾತನು ಯಾತ್ರೆಯ ಮಾಡಿದರೆ ಹುಕಲ. ಮಾತಾ ಪಿತರನು ಬಳಲಿದಿದಾತನು ಯಾತ್ರೆಯ ಮಾಡಿದರೆ ಹುಕಲ. ದಾತಕ ಕನವನು ಬಿಡದೆ ನಿರಂತರ, ದಾತಕ ಕನವನು ಬಿಡದೆ ನಿರಂತರ ಗೀತೆಯ ನೋಡಿದರೆ ಫಲ. ಹಾವಿಗೆ ಹಾಲೇನು ಫಲ, ಏನು ಬೆಲ್ಲ ದೊರೆಯದೇನು ಫಲ. ಪುರದ್ರದಾಸರು ಹೇಳ್ತಾರೆ ಮಾತಾಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದರೆ ಅದರಿಂದ ಏನು ಫಲ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಉಪನಿಷತ್ತು ಜ್ಞಾನವನ್ನೇ ಹೇಳ ಹೊರಟಂತಹ ಉಪನಿಷತ್ತು, ತಾಯಿಯನ್ನ ದೇವರು ಅಂತ ಭಾವಿಸು, ತಂದೆಯನ್ನ ದೇವರು ಅಂತ ಭಾವಿಸು, ಅತಿಥಿಯನ್ನ ದೇವರು ಅಂತ ಭಾವಿಸು, ಗುರುವನ್ನ ದೇವರು ಅಂತ ಭಾವಿಸು ಅಂತ ಹೇಳುವಲ್ಲಿ ಮಾತೆಯನ್ನ ದೇವರು ಅಂತ ಭಾವಿಸು ಅಂತ ಮೊದಲು ಹೇಳ್ತಾ ಇದೆ. ಎಷ್ಟೋ ಜನ ಹೇಳೋದು ನಮ್ಮ ತಾಯಿ ಬಹಳ ದಯಾಳಿ, ಅವಳು ದೇವರು ಹೇಗಾದಳು, ಅವಳ ರೀತಿ ನೀತಿ ನೋಡಿದ್ರೆ ಅವಳು ದೇವ ಅಲ್ಲ ದೇವ, ಈ ತರ ಹೇಳಿದವರು. ಮಣಿಪಾಲ್ ಕಾಲೇಜಿನಲ್ಲಿ ನಡೆದಂತಹ ಒಂದು ಘಟನೆ, ಒಬ್ಬ ಹುಡುಗ ಬೇರೆ ಬೇರೆ ದೇಶದಿಂದ ಅಲ್ಲಿ ಬರ್ತಾರೆ ಲಕ್ಷಗಟ್ಟಲೆ, ಅದೇನು ಕೊಟ್ಟು ಕ್ಯಾಪಿಟೇಷನ್ ಮೀಸಲ ಕೊಟ್ಟು ಬಂದಿರ್ತಾರೆ, ದುಡ್ಡಿನ ಲೆಕ್ಕವೇ ಇಲ್ಲ ಅವರಿಗೆ. ಆದ್ರಿಂದ ಈ ಅಧ್ಯಾಪಕರು ಪ್ರಾಧ್ಯಾಪಕರು ಅನ್ನೋ ಲೆಕ್ಕವೂ ಇಲ್ಲ. ಅವನು ಅಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಇದ್ದಾನೆ, ಬಹಳ ದುರಾಚಾರ ಮಾಡ್ತಾ ಇದ್ದಾನೆ, ದುರ್ವ್ಯಯ ಮಾಡ್ತಾ ಇದ್ದಾನೆ. ವಾರ್ಡ್ ಅಂತ ಇದ್ರು ಕೇಳಿದ್ರು, ಏನಪ್ಪ ನೀನು ಇಷ್ಟೊಂದು ಖರ್ಚು ಮಾಡ್ತಾ ಇತ್ತು ಅಂತಂದ್ರೆ ಆ ತಂದೆ ಎಷ್ಟೊಂದು ಸಂಪಾದನೆ ಮಾಡಿ ಕಳಿಸ್ಬೇಕಾಗುತ್ತೆ, ಎಷ್ಟು ಕಷ್ಟ ಆಗುತ್ತೋ ಅವರಿಗೆ ಯೋಚನೆ ಮಾಡ ಅಂತ ಏನೋ ಬುದ್ಧಿ ಹೇಳಿಕೊಟ್ರೆ ಆ ಹುಡುಗ ಎಷ್ಟು ಬುದ್ಧಿವಂತ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹೇಳ್ತಾನು ಆ ಅಪ್ಪ ಅಮ್ಮ ನನ್ನನ್ನ ಈ ಜಗತ್ತಿಗೆ ಯಾಕೆ ತಂದಿತ್ತು, ನನ್ನ ಪಾಡಿ ನಾನೆಲ್ಲೋ ಇದ್ದೆ, ಯಾಕೆ ಅದನ್ನು ಬಂದ್ರೆ ಅದ್ರ ಪ್ರಯಾಸ ಇದು ಕೊಡ್ಲಿ. ವಾದ ಆಗಿರ್ತಕ್ಕಂಥ ಅದು ಯಾವ್ದು ಯಾವ್ದಕ್ಕೆ ಹೋಗ್ತಾ ಇದೆ. ತಾಯಿ ದೆವ್ವ ಅಂತ ಪಿಶಾಚಿ ಅಂತ ಹೊಡೆದವರು ತಾಯಿ ಯಾತಕ್ಕೆ ಹಾಗಾಗ್ತಾ ಇದೆ ಅಂತಂದ್ರೆ ಈ ಒಂದು ಸಂದೇಶ ತಾಯಿ ಸಾಕ್ಷಾತ್ ದೇವಿ ಸಾಕ್ಷಾತ್ ಜಗನ್ಮಾತೆ ಅಂತನ್ನುವ ಪಾಠವನ್ನ ಆ ಮಕ್ಕಳಿಗೆ ಆ ಸ್ವತಃ ಆ ತಾಯಿಯೂ ಕಲಿಸಿಲ್ಲ. ಅದಕ್ಕೆ ತಿನ್ಬೇಕಾಗುತ್ತೆ ಮಗು ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ನನ್ನ ನಮಸ್ಕಾರ ಮಾಡಿ ಆಮೇಲೆ ತಂದೆಗೂ ನಮಸ್ಕಾರ ಮಾಡು ಗುರು ಹಿರಿಯರೆಲ್ಲರಿಗೂ ನಮಸ್ಕಾರ ಮಾಡು ಅಂತನ್ನುವ ಪಾಠವನ್ನ ಆ ತಾಯಿ ಸಣ್ಣ ವಯಸ್ಸಿನಿಂದ ಹೇಳ್ಕೊಡ್ತಾ ಇದ್ದಿದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಚೆನ್ನಾಗಿ ಬಗ್ಗುವಂತಹ ಕಾಲದಲ್ಲಿ ಅದನ್ನು ಬಗ್ಗಿಸ್ತೇನೆ ದೊಡ್ಡವರಾಗಿದ್ದಾಗ ತಿನ್ಬೇಕಾಗುತ್ತೆ. ಇರಲಿ, ಆ ಕಥೆ ಬೇರೆ. ಈಗ ತಾಯಿಯನ್ನು ದೇವರು ಅಂತ ಹೇಗೆ ಭಾವಿಸಬೇಕು? ಹೌದು, ದುರಾಚಾರ ಇರೋದೇನೋ ನಿಜ. ಎಷ್ಟೋ ಜನ ತಾಯಿಯಂದ್ರ ವಿಷಯದಲ್ಲಿ ಈ ಹುಡುಗರು ಆಡ್ತಕ್ಕಂಥ ಮಾತು ಬಹುಮಟ್ಟಿಗೆ ಸತ್ಯ. ಹಾಗಾದ್ರೆ ಆ ಹುಡುಗಿ ಏನ್ ಹೇಳ್ಕೊಡ್ಬೇಕು ಅಂತಂದ್ರೆ, ಅವರು ದುರಾಚಾರನ್ನಾಗಿಯೇ ಮಾಡಲಿ, ಅವರು ದರಿದ್ರಾಗಿರಲಿ, ಅವ್ರು ಏನೇ ಆಗಿರಲಿ, ನಿನ್ನ ಪಾಲಿಗೆ ದೇವರು, ನೀನು ಆ ದೈವ ದೃಷ್ಟಿಯಿಂದಲೇನೆ ನಿನ್ನ ತಾಯಿಯನ್ನು ಕಾಣಬೇಕಲ್ಲದೆ ಬೇರೆ ಯಾವ ದೋಷ ದೃಷ್ಟಿಯನ್ನೋ ಕೂಡ ಅಲ್ಲಿ ತಾಳಬಾರದು ಅಂತ ನಾನು ಬಹಳ ಜನರಿಗೆ ಹೇಳಿದ್ದೆ. ಬಹಳ ಜನರಿಗೆ ಈ ರೀತಿ ಹೇಳಿದ್ದು ಉಂಟು. ದೊಡ್ಡ ದೊಡ್ಡ ಯುವಕರು, ದೊಡ್ಡ ದೊಡ್ಡ ಮಹಿಳೆಯರು ತಮ್ಮ ತಂದೆ ತಾಯಿಯಂದರು ತಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ, ಅವರಿಂದ ತಮಗೆ ತೊಂದರೆ ಆಗ್ತಾ ಇದೆ ಅಂತ ತುಂಬಾ ದೂರುಗಳನ್ನು ಹೇಳಿದಾಗ ಆ ತಂದೆ ತಾಯಿಗಳು ಆಶ್ರಮಕ್ಕೇನು ಬರುವವರಲ್ಲ. ಆದ್ರಿಂದ ಅವರಿಗೆ ನಾವೇನು ಬುದ್ಧಿ ಹೇಳಲು ಸಾಧ್ಯವಿಲ್ಲ. ಈ ಬಂದವನಿದ್ದಾನಲ್ಲ, ಇವರ ಮೂಲಕವೇ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಅದಕ್ಕೋಸ್ಕರ ನಾನು ಒಂದು ಉಪಾಯ ಕಂಡು ಹುಡುಕಿದ್ದೇನೆ. ದಿನ ಬೆಳಿಗ್ಗೆ ಎದ್ದು ಮುಖ ತೊಳೆದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ತಾಯಿ ತಂದೆಯ ತಾಯಿ ಬೀಳು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವ್ರಿಗೆ ಮೊದಲೇ ಹೇಳು, ಅಪ್ಪ ನಾನು ಬರ್ತಾ ಇದ್ದೇನೆ ಬೆಳಿಗ್ಗೆ, ನಿನಗೆ ನಮಸ್ಕಾರ ಮಾಡಬೇಕು ಅಂತ ಮನಸ್ಸಾಗಿದೆ, ಮಾಡ್ತೇನೆ ಅಂತ ಹೇಳು. ಅವರು ಸಿದ್ಧರಾಗಿರ್ತಾರೆ, ಈ ನಮಸ್ಕಾರ ಮಾಡಿ. ಮೊದಲು ಮೊದಲು ನಾಟ್ಯ ಆಗುತ್ತೆ ಅಹಂಕಾರ ಬಗ್ಗಬೇಕು ಅಂತಂದ್ರೆ ಅಹಂಕಾರ ಅಂತ ಬಿಡೋದಿಲ್ಲ, ಆದ್ರಿಂದ ಕಷ್ಟ ಆಗುತ್ತೆ. ಆದ್ರೆ ನನ್ನ ಮೇಲೆ ಅವನಿಗೆ ವಿಶ್ವಾಸ ಇದೆ ಅಂತ ಅನ್ನೋದನ್ನು ಕಂಡುಕೊಂಡಾಗ ಈ ಮಾತನ್ನು ಹೇಳ್ತಾ ಇರ್ತೀನಿ ಅವರಿಗೆ. ಈಗಲೂ ಹೇಳಿದ್ನಲ್ಲ ಅಂತಂದ್ರೆ ಇದು ಸುಮ್ಮನೆ ಸಾರ್ವಜನಿಕ ಉಪನ್ಯಾಸ. ಆತರ ಹೇಳಿ ಅವನು ಮಾಡಿ ಪರಿಣಾಮ ಅದ್ಭುತ. ಯಾವ ಸಮಸ್ಯೆಯೂ ಇಲ್ಲ ಸ್ವಾಮೀಜಿ. ತಂದೆ ತಾಯಿಗಳು ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಈಗ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಆಶ್ರಮಕ್ಕೆ ಹೋದ್ರೆ ಬೈತಾ ಇದ್ರು ಸ್ವಾಮೀಜಿ, ಸ್ವಲ್ಪ ತಡವಾಗಿ ಹೋದ್ರೆ ಬೈತಾ ಇದ್ರು ಸ್ವಾಮೀಜಿ, ಈಗ ಒಂದು ಅರ್ಧ ಗಂಟೆ ಇನ್ನೂ ತಡವಾಗಿ ಹೋದ್ರೂ ಬೈದಿದ್ರು ಸ್ವಾಮೀಜಿ, ನಮ್ಮ ಹುಡುಗ ಒಳ್ಳೆ ದಾರಿಗಿದ್ದಾನೆ, ನನ್ನ ನಮಸ್ಕಾರ ಮಾಡ್ತಾ ಇದ್ದಾನಲ್ಲ ಅಂತ ಭಾವನೆಯಿಂದ ಸುಮ್ಮನಿದ್ದಾರೆ ಅಂತ ಈ ರೀತಿಯ ಒಳ್ಳೊಳ್ಳೆಯ ವರದಿಯನ್ನ ಕೊಡ್ತಾ ಇದ್ದಾರೆ. ಈಗ ಏನ್ ಹೇಳ್ತಾ ಇದ್ದೇನೆ ನಾನು, ಈ ಒಂದು ದೈಹಿಕ ಭಾವನೆಯಿಂದ ನಮಸ್ಕರಿಸುವಂತಹದ್ದು ಎಂತಹ ಒಂದು ಪವಾಡವನ್ನು ಮಾಡಬಲ್ಲದು, ಸಮಾಜದಲ್ಲಿ ಎಂತಹ ಒಂದು ಶಾಂತಿಯನ್ನ ಶಾಂತಿಯ ವಾತಾವರಣವನ್ನು ಏರ್ಪಡಿಸಬಲ್ಲದು, ಒಂದು ಕುಟುಂಬದಲ್ಲಿ ಆನಂದಮಯವಾದ ವಾತಾವರಣ ಪರಸ್ಪರ ಆತ್ಮೀಯ ವಾತಾವರಣ ಹೇಗೆ ಏರ್ಪಡಬಲ್ಲದು, ಚಿಕ್ಕವರೆಲ್ಲ ದೊಡ್ಡವರಿಗೆ ಗೌರವವನ್ನು ತೋರಿಸ್ತಾ, ದೊಡ್ಡವರೆಲ್ಲ ಚಿಕ್ಕವರಿಗೆ ಪ್ರೀತಿಯನ್ನೇ ತೋರಿಸ್ತಾ ಎದ್ದುಬಿಡ್ತು ಅಂತ ಹೇಳಿದ್ರೆ ಯಾತಕ್ಕಲ್ಲಿ ಸಮಸ್ಯೆ ಬರಬೇಕು, ಯಾರು ಯಾತಕ್ಕೆ ಕೆಟ್ಟೋಗ್ಬೇಕು? ಮನುಷ್ಯ ಕೆಟ್ಟೋಗುದು ಯಾತಕ್ಕೇನೋ, ಅವನಿಗೆ ಪ್ರೀತಿ ಅನ್ನೋದು ಸಿಕ್ಕಿಲ್ಲ. ಆ ಪ್ರೀತಿಯನ್ನು ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ, ಒಬ್ಬ ದುಷ್ಟ ಸಿಗ್ತಾನೆ. ದುಷ್ಟ ಇದಾಗ ಅವನ ಹೃದಯದಲ್ಲಿ ವಿಷ ನಾಲಿಗೆಯಲ್ಲಿ ತುಂಬುತ್ತ. ಸಜ್ಜನರಿದ್ದಾರಲ್ಲ, ಅವರ ಹೃದಯದಲ್ಲಿ ಅಮೃತ, ನಾಲ್ಕಿಯರ ವಿಷ, ಕಟುವಾಗಿಯೇ ಮಾತಾಡಿದವರು. ಅದು ಬಹಳ ಒಳ್ಳೆ ಉದ್ದೇಶದಿಂದ ಹೇಳ್ತಿರ್ತಾರೆ. ದುಷ್ಟನಿಗೂ ಸಜ್ಜನಿಗೂ ಅಷ್ಟು ವ್ಯತ್ಯಾಸ ಇದೆ. ಈ ದುಷ್ಟ ಸಿಗ್ತಾನೆ, ಅವನು ಉಪಚಾರ ಕರೀತಾನೆ. ಯಾತಕ್ಕೋ ಸುಮ್ಮನೆ ಯಾತಕ್ಕೆ ದುಃಖಿಸ್ತೀಯೋ, ಅವರಿಗೊಬ್ರು ನಂಬೇಡ, ಬಾ ನಾನು ಹೇಳ್ಕೊಡ್ತೀನಿ, ದಾರಿ ತೋರಿಸ್ಕೊಡ್ತೀನಿ ಅಂತ ಒಂದು ದಾರಿ ಎಲ್ಲ ಬೇರೆ ಬೇರೆ ಇದೆ. ಅದಿದೆಲ್ಲ ಕರ್ಕೊಂಡು ಹೋಗಿ ಪರಿಚಯ ಮಾಡಿ ಅಭ್ಯಾಸ ಮಾಡಿ ಇವನು ನಾಲಿಗೆಗೂ ಎಲ್ಲ ಅಭ್ಯಾಸವಾಗಿ ಆಮೇಲೆ ಹಿಂತಿರುಗಿ ಸಭ್ಯನಾಗದಿರುವಷ್ಟರ ಮಟ್ಟಿಗೆ ಕೆಟ್ಟು ಹೋಗ್ಬಿಟ್ಟಿರ್ತಾನೆ. ಈ ತರದ ಘಟನೆಗಳು, ಉದಾಹರಣೆಗಳು ಬೇಕಾದಷ್ಟು ನಮ್ಮ ಸಮಾಜದಲ್ಲಿ ನಡೆದಿದೆ. ಯಾತಕ್ಕೆ ಮನೆಯಲ್ಲಿ ಪ್ರೀತಿ ಸಿಕ್ಕಿಲ್ಲ. ಮನೆಯಲ್ಲಿ ಇರತಕ್ಕಂತಹ ಸ್ತ್ರೀ ಸಮುದಾಯ ಅವರೆಲ್ಲ ಪ್ರೀತಿಯ ಅಪರಾವತಾರವೇ ಆಗಬೇಕು. ಎಲ್ಲ ಬಗೆಯ ದುಃಖಗಳನ್ನು ನುಂಗಿಕೊಂಡು ಸಹನ ಮೂರ್ತಿಗಳಾಗಿ ಪ್ರೀತಿಯನ್ನೇ ಹರಿಸ್ತಾ ಇತ್ತು ಅಂತ ಹೇಳಿದ್ರೆ, ಪ್ರತಿ ಒಬ್ಬ ಗಂಡನೂ ಕೂಡ ಯಾವ ಕ್ಲಬ್ಗೂ ಹೋಗದೇನೆ ಸಂಜೆ ಆಫೀಸ್ ಬಿಡೋದೇ ತಡ ಮನೆಯಲ್ಲಿ ಸಿದ್ಧ. ಅದಕ್ಕೆ ಒಂದು ಸ್ವಲ್ಪ ಪ್ರೀತಿ ಸಿಗುತ್ತೆ, ಒಂದು ಸ್ವಲ್ಪ ಉಪಚಾರ ಸಿಗ್ತದೆ. ಪ್ರತಿಯೊಬ್ಬ ಇಡೀ ಜಗತ್ತನ್ನೇ ನಾವು ಗೆಲ್ಲಬಹುದಾದದ್ದು ಈ ಪ್ರೀತಿಯ ಮೂಲಕ. ಆ ಪ್ರೀತಿಯನ್ನು ಮಾಡಬೇಕಾದ್ರೆ ಹಿನ್ನೆಲೆಯಲ್ಲಿ ದೈವಿಕ ಭಾವ ಇರಬೇಕು. ನಾನು ಸುಮ್ಮನೆ ಈ ಮಾಂಸದ ಶರೀರವನ್ನು ಪ್ರೀತಿಸ್ತಾ ಇಲ್ಲ, ಬದಲಾಗಿ ಒಳಗಡೆ ಇರತಕ್ಕಂತಹ ದಿವ್ಯತೆಯನ್ನೇ ಪ್ರೀತಿಸ್ತಾ ಇದ್ದೇನೆ ಅಂತ ಆ ದೊಡ್ಡವರು, ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡುವಾಗ ನಾನು ಆ ಮಾಂಸದ ಮುದ್ದೆಗೆ ನಮಸ್ಕಾರ ಮಾಡ್ತಾ ಇಲ್ಲ, ಅದರೊಳಗಡೆ ಚೈತನ್ಯಮಯವಾಗಿ ಇರತಕ್ಕಂತಹ ಪರಮಾತ್ಮನಿಗೇ ನಮಸ್ಕಾರ ಮಾಡ್ತಾ ಇದ್ದೇನೆ. ಅದೇ ಪರಮಾತ್ಮ ವಸ್ತುವೇ ಈ ಕಡೆ ತಾಯಿ ರೂಪದಿಂದ ಈ ಕಡೆ ತಂದೆ ರೂಪದಿಂದ ಇದ್ದಾನೆ, ಅದರಿಂದ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಭಾವದಿಂದ ನಮಸ್ಕಾರ ಮಾಡ್ತಂತ ಹೇಳಿದ್ರೆ ಬರೀ ನಮಸ್ಕಾರ, ಧ್ಯಾನವೂ ಅಲ್ಲ, ಇನ್ನೆಂಥದ್ದು ಅಲ್ಲ, ಬರೀ ನಮಸ್ಕಾರ ಇಂಥದ ಮಟ್ಟಿಗೆ ಮಾಡ್ತಂತ ಹೇಳಿದ್ರೆ ಪರಮಾದ್ಭುತವಾದಂತಹ ವಾತಾವರಣವನ್ನು ಮನೆ ಮನೆಗಳು ನಿರ್ಮಾಣ ಮಾಡಿಕೊಳ್ಳಬಹುದು ಅಂತ ಘನಾಡಂಬರವಾಗಿ ಸಾಧಿಸುತ್ತೆ ಶ್ರೀರಾಮಕೃಷ್ಣ. ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ತಾಯಿಯ ಮೇಲೆ ಧ್ಯಾನ ಮಾಡಬೇಕಾಗ್ತದೆ. ಯಾಕೆ? ಆಕೆ ಗುರು, ಬ್ರಹ್ಮಮಯಿ. ಯಾರು ಮಾತನ್ನು ಹೇಳಿದ್ದಾರೆ? ತಾಯಿ ಗುರು ಅಂತ ಹೇಳಿದ್ದಾರೆ, ತಾಯಿ ಬ್ರಹ್ಮಮಯಿ ಅಂತ ಹೇಳಿದ್ದಾರೆ, ಪರಬ್ರಹ್ಮ ಸ್ವರೂಪಿಣಿಯೇ ಅಂತ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ನಿಜ, ಶ್ರೀರಾಮಕೃಷ್ಣ ಹೇಳಿದ್ದಾರೆ ಜಗತ್ತಿನಲ್ಲಿ ನಮಗೆ ಭಗವಂತ ಕೇಳ್ತಕ್ಕಂಥವನು ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ. ಅವನ ತಾಯಿಯ ಕೇಳ್ತಕ್ಕಂಥ ಒಂದು ವಸ್ತುವನ್ನು ನಿರ್ಮಾಣ ಮಾಡಿದಲ್ಲ ಸಹ, ಈ ಜಗತ್ತು ಬದುಕಿಕೊಂಡಿರೋದಕ್ಕೆ ಆ ತಾಯಿಯ ಕೇಳ್ತಕ್ಕಂಥ ವಸ್ತು ಒಂದೇ ಸಾಕು. ಅಮ್ಮ ಅಂತ ಕರೆದ್ರೆ ಸಾಕಲ್ಲ, ಪ್ರತಿಯೊಬ್ಬ ಸ್ತ್ರೀಯು ಒಳಗಡೆ ಇರತಕ್ಕಂಥ ತಾಯಿ ಜಾಗೃತವಾಗಿಬಿಟ್ಟು ಅಲ್ಲೇ ಸಮಾಧಾನದಾಗ ಗಾಳಿಯ ಸ್ವರೂಪದಿಂದ ಬಂದಂತಹ ಒಬ್ಬ ಹೆಂಗಸಿನ ಮುಂದೆ ಅಮ್ಮ ಅಂತ ಕರೆದ್ಬಿಟ್ಟು ಸರ್ ಸಾಕ್ಷಾತ್ ಲಕ್ಷ್ಮಿ ಆಗಬೇಕಲ್ವ. ಹಾಗೆ ಪುರುಷರ ಮುಂದೆ ಕೂಡ ಅಷ್ಟೇ ನಮಸ್ಕಾರ ಅಂತ ನಾನೀಗ ಹೇಳಿದ್ನಲ್ಲ, ಗಂಟ ಕೋಪಿಸಿದ ಮುಂದೆ ಆದರೂ ಕೂಡ ಪ್ರಾಮಾಣಿಕ ಭಾವದಿಂದ ಒಂದು ನಮಸ್ಕಾರ ಮಾಡಿದ್ರೆ ಸಾಕು, ತಕ್ಷಣ ಅವನು ಸುಮ್ಮನೆ ಆಗ್ಬಿಡ್ತಾನೆ. ಈ ರೀತಿಯಲ್ಲಿ ದೈವೀ ಭಾವವನ್ನು ನಾವು ನಮ್ಮ ಜನಜೀವನದಲ್ಲಿ ತಂದುಕೊಂಡು ಬಿಟ್ರೆ, ಓತಪ್ರೋತವಾಗಿ ಬೆಳೆಸ್ಕೊಂಡು ಬಿಟ್ರೆ ಯಾವುದೇ ಬಗೆಯ ತೊಂದರೆಯೂ ಕೂಡ ನಮಗೆ ಬರಲು ಸಾಧ್ಯವಿಲ್ಲ. ಜನ್ಮದಾತೆಯನ್ನ ಗುರು ಅಂತ ಕರೆದರು. ನಿಜ, ಹುಟ್ಟಿದ ಆರೋಗ್ಯದಿಂದ ಆ ಮಗುವಿಗೆ ಏನೇನು ಬೇಕಾದಂತಹ ಜ್ಞಾನ, ಲೌಕಿಕ ಜ್ಞಾನ, ಲೌಕಿಕ ಜ್ಞಾನ ಮಾತ್ರ ಇರತಕ್ಕಂತಹ ತಾಯಿ ಲೌಕಿಕ ಜ್ಞಾನವನ್ನು ಅವರು ಕೊಡ್ತಾರೆ. ಆಧ್ಯಾತ್ಮಿಕ ಜ್ಞಾನವನ್ನು ಇರತಕ್ಕಂತಹ ತಾಯಿಯಾಗಿದ್ದ ಪಕ್ಷದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ಕೊಡ್ತಾರೆ. ನೈತಿಕ ಜ್ಞಾನ ಇರತಕ್ಕಂತಹ ತಾಯಿಯಾಗಿದ್ದ ಪಕ್ಷದಲ್ಲಿ ನೈತಿಕ ಜ್ಞಾನವನ್ನು ಕೂಡ ಆ ಮಕ್ಕಳಿಗೆ ದಾರಿ ಇರುತ್ತಾರೆ. ಆದ್ರಿಂದ ತಾಯಿ ಮೊದಲ ಗುರು ಮತ್ತು ಬ್ರಹ್ಮಮಯಿ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳಿದಾಗ ಮಾಸ್ಟರ್ ಮಾಸ್ಟರ್ಯ ಸುಮ್ಮನೆ ಕೇಳಿಕೊಂಡು ಕುಳಿತಿದ್ದಾನೆ. ಈಗ ಮಾಸ್ಟರ್ ಮಾಸ್ಟರ್ಯನೇ ಪರಮಹಂಸರನ್ನ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಒಳ್ಳೆಯದು, ನಿರಾಕಾರದ ಮೇಲೆ ಧ್ಯಾನ ಮಾಡುವಾಗ ಅದು ಹ್ಯಾಕ್ ತೋರಿ ಬರುತ್ತದೆ, ಅದನ್ನು ವರ್ಣನೆ ಮಾಡಲಾಗುವುದಿಲ್ವೇ ಅಂತ ಕೇಳ್ತಾ ಇದ್ದಾನೆ. ಮತ್ತೆ ಮತ್ತೆ ಅವನಿಗೆ ಆಸೆ ಇರೋದು ನಿರಾಕಾರದ ಮೇಲೆ, ಅದಕ್ಕೆ ಪುನಃ ಪುನಃ ಕೇಳ್ತಾ ಇದ್ದೇನೆ, ನಿರಾಕಾರದ ಮೇಲೆ ಧ್ಯಾನ ಮಾಡಿದ್ರೆ ಹೇಗಿರುತ್ತದೋ ಧ್ಯಾನವನ್ನೇನೋ ನಿರಾಕಾರದ ಮೇಲೆ ಮಾಡಬೇಕು ಅಂತ ಆಸೆ, ಆದ್ರೆ ಹೇಗೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ದಾರಿ ಸಿಕ್ಕಲಿಲ್ಲ ಅವನಿಗೆ. ಶ್ರೀರಾಮಕೃಷ್ಣ ಹೇಗಿದ್ರು ನಿರ್ವಿಕಲ್ಪ ಸಮಾಧಿ ಏರಿದವರಾದ್ರಿಂದ ಆ ನಿರಾಕಾರ ಧ್ಯಾನ ಅಂತ ಹೇಳ್ತಕ್ಕಂಥ ಅದು ಯಾವ ಬಗೆಯ ಒಂದು ಅನುಭವದಿಂದ ಕೂಡಿರುತ್ತದೆ ಅಂತ ಅನ್ನೋದನ್ನು ತಿಳ್ಕೊಂಡ ಮೇಲಾದರೂ ಕೂಡ ತನಗೆ ಧ್ಯಾನ ಮಾಡೋದು ಸಾಧ್ಯ ಆಗಬಹುದು ಅಂತನ್ನುವ ಈ ಒಂದು ನಿರೀಕ್ಷಣೆಯಿಂದ ಹೇಳ್ತಾ ಇದ್ದಾನೆ. ಅದನ್ನು ವರ್ಣನೆ ಮಾಡೋದಕ್ಕೆ ಅದಕ್ಕೆ ಪರಮಹಂಸರು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಕುಳಿಸ್ಬಿಟ್ರು. ಅಂದ್ರೆ ಹೇಳೋದು ಬರಲಿಲ್ಲ ಅಂತ ಅರ್ಥ ಅಲ್ಲ, ಇವನಿಗೆ ಹೇಗೆ ಹೇಳೋದು. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಬಳಿಕ ಹೇಳ್ತಾ ಇದ್ದಾರೆ ನೋಡು, ಅದು ಯಾವ ರೀತಿ ಇರುತ್ತೆ ಗೊತ್ತೇ ನಿಮಗೆ, ಅದು ಯಾವ ರೀತಿ ಇರುತ್ತೆ ಗೊತ್ತೇ ನಿಮಗೆ ಅಂತ ಹೀಗೆ ಹೇಳ್ತಾ ಬಳಿಕ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಗುರುತಿದ್ದು, ತರುವಾಯ ಮಾಸ್ಟರ್ ಮಹಿಳೆಯಲ್ಲ ಅವನೇ ಬರೀತಾನೆ, ತರುವಾಯ ಸಾಕಾರ ನಿರಾಕಾರ ದರ್ಶನಗಳಲ್ಲಿ ಏನೇನು ಅನುಭವ ಎಲ್ಲ ಬರುತ್ತದೋ ಅದರ ಕುರಿತಾಗಿ ಒಂದೆರಡು ಮಾತನಾಡಿ ಮತ್ತೆ ಸುಮ್ಮನೆ ಕುಳಿತುಕೊಂಡ್ರಂತೆ. ನಿರಾಕಾರದ ವ್ಯಾಖ್ಯೆ ಹೇಗೆ ಮಾಡಬೇಕು ಅಂತಂದ್ರೆ ಸುಮ್ಮನೆ ಕುಳಿತುಕೊಂಡ್ರಂತೆ, ಮಾತನಾಡಿದ್ರು ಸಾಕಾರ ಆಗ್ಬಿಡುತ್ತೆ, ಸಗುಣ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಸುಮ್ಮನೆ ಇದ್ಬಿಟ್ಟು ಮತ್ತೆ ಶ್ರೀರಾಮಕೃಷ್ಣ ಆ ಮೌನವನ್ನ ಒಡೆದು ಹೇಳ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಾಧನೆ ಮಾಡಬೇಕು. ಕಿರು ಮನೆಯೊಳಗೆ ಇಟ್ಟಿರುವಂತಹ ರತ್ನವನ್ನು ನೋಡಬೇಕಾಗಿದ್ರೆ, ಅದನ್ನ ಸ್ವಾಧೀನಪಡಿಸಿಕೊಳ್ಬೇಕಾಗಿದ್ರೆ, ಶ್ರಮ ವಹಿಸಿ ಜೀವನ ಕೈ ವಿಚಾರಿಸಿ ತಂದು ಬಾಗಿಲು ತರೀಬೇಕಾಗುತ್ತೆ ಬಳಿಕ ರತ್ನವನ್ನು ಹೊರಕ್ಕೆ ತೆಗೆದುಕೊಂಡು ಬರಬೇಕಾಗುತ್ತೆ. ಹಾಗೆ ಮಾಡದೆ ಬೀಗ ಹಾಕಿದ ಬಾಗಿಲಿನ ಮುಂದೆ ನಿಂತುಕೊಂಡು ಸುಮ್ಮನೆ ಭಾವಿಸಿದ್ರೆ, ಅಂದ್ರೆ ಈಗ ಬೀಗ ತೆಗೆದಿದ್ದೇನೆ, ಸಂದೂಕದ ಬೀಗವನ್ನು ಮುರಿದಾಯಿತು, ಈಗ ರತ್ನವನ್ನು ಹೊರಗೆ ತಂದಿದ್ದೇನೆ ಅಂತ ಹೀಗೆ ಭಾವಿಸ್ತಾ ಕುಳಿತುಕೊಂಡಿದ್ರೆ ಅದರಿಂದ ಏನ್ ತಾನೇ ದೊರೆತಿತ್ತು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬಳಿಕ ತಕ್ಷಣ ಇನ್ನೊಂದು ಮಾತು ಹೇಳ್ತಾರೆ, ಸಾಧನೆ ಮಾಡಬೇಕು. ಎಷ್ಟೇ ಹೇಳಿದ್ರು ಕೂಡ ಆ ಅತೀಂದ್ರಿಯವಾದ ವಿಚಾರದ ಕುರಿತಾಗಿ ತಿಳಿದುಕೊಳ್ಬೇಕಾದ್ರೆ ಏನಾ ಸ್ವಲ್ಪವಾದ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಬಳಿಕ ಮುಂದುವರಿಸ್ತಾರೆ, ಜ್ಞಾನಿಗಳು ನಿರಾಕಾರದ ಮೇಲೆ ಧ್ಯಾನ ಮಾಡ್ತಾರೆ, ಅವರು ಅವತಾರವನ್ನ ಒಪ್ಪುವುದಿಲ್ಲ. ಅರ್ಜುನ ಶ್ರೀಕೃಷ್ಣನನ್ನ ಸ್ತೋತ್ರ ಮಾಡಿದ, ನೀನು ಪೂರ್ಣ ಬ್ರಹ್ಮ ಅಂತ. ಶ್ರೀಕೃಷ್ಣ ಹೇಳ್ದ, ನಾನು ಪೂರ್ಣ ಬ್ರಹ್ಮ ಹೌದೋ ಅಲ್ವೋ ಅನ್ನೋದನ್ನು ನೋಡ್ಲಿ ಅಂತೆ, ಬಾ ನಾನು ನೋಡ್ನೆ ಹೀಗೆ ಅಂತ ಹೇಳಿ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಿ ಆತನನ್ನ ಕೇಳ್ದ, ಅಲ್ಲಿ ಏನನ್ನು ನೋಡ್ತಾ ಇದೆಯಾ ನೀನು, ಅದೇನೋ ಕಾಣ್ತಾ ಇದೆಯಲ್ಲ, ಅದು ಏನದು ಏನದು? ಅರ್ಜುನ ಹೇಳ್ತಾನೆ, ಅಲ್ಲಿ ನಾನು ಒಂದು ದೊಡ್ಡ ಮರ ನೋಡ್ತಾ ಇದ್ದೇನೆ, ಅದರಲ್ಲಿ ನೇರಳೆ ಹಣ್ಣಿನಂತಹ ಕಪ್ಪು ಹಣ್ಣುಗಳು ಜೊಂಪೆ ಜೊಂಪೆಯಾಗಿ ನೇತಾಡ್ತಾ ಇವೆ ಅಂತ. ಆಗ ಶ್ರೀಕೃಷ್ಣ ಹೇಳಿದ, ಇನ್ನು ಹತ್ತಕ್ಕೆ ಬಂದು ನೋಡು, ಅವು ಕಪ್ಪು ಹಣ್ಣುಗಳ ಜೊಂಪೆಗಳಲ್ಲ, ನನ್ನಂತಹ ಕೃಷ್ಣರ ಜೊಂಪೆಗಳು ಅಸಂಖ್ಯವಾಗಿ ನೇತಾಡ್ತಾ ಇವೆ ಅಂತ ಶ್ರೀಕೃಷ್ಣ ಹೇಳಿದಂತೆ. ಶ್ರೀರಾಮಕೃಷ್ಣ ಇದರಿಂದ ಸಂಗ್ರಹಿಸಿದ ಬಂದ, ಬಹುಶಃ ಅವರೇ ಹಿಂದೆ ಶ್ರೀಕೃಷ್ಣನಾಗಿದ್ದಾಗ ನಡೆದವರಿಗೆ ನೆನಪಿಗೆ ಬಂದಿರ್ಬೋದು, ನನ್ನಂತಹ ಕೃಷ್ಣರ ಜೊಂಪೆಗಳು ಅವಳು ಗೊಂಚಲುಗಳು, ಜೊಂಪೆ ಅಂದ್ರೆ ಗೊಂಚಲು, ಆ ಹಣ್ಣಿನ ಗೊಂಚಲಲ್ಲ ಅದು, ಅದು ನನ್ನಂತಹ ಕೃಷ್ಣರ ಗೊಂಚಲುಗಳು, ಅದು ಬ್ರಹ್ಮವೃಕ್ಷ. ಅಂದ್ರೆ ಏನರ್ಥ ಅಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಪೂರ್ಣ ಬ್ರಹ್ಮ ಸ್ವರೂಪದ ವೃಕ್ಷದಿಂದ ಅಸಂಖ್ಯ ಅವತಾರಗಳು ಬಂದು ಹೋಗ್ತಾ ಇವೆ. ಅವತಾರಗಳು ಎಷ್ಟೇ ಪೂರ್ಣ ಪೂರ್ಣ ಅಂತ ಹೇಳಿದ್ರು ಕೂಡ ಅದು ಪೂರ್ಣ ಅಲ್ಲ ಅಂತ ಹೇಳಿದಾಗ ಆಯ್ತದೆ. ನಾಟಿಕೆ ಅಂತ ಹೇಳಿದ್ರೆ ಪೂರ್ಣ ಅದು ಒಂದೇ ಇರೋದು, ಪರಬ್ರಹ್ಮ ಅಂತ ಹೇಳ್ತಕ್ಕಂಥ ಒಂದೇ ಪೂರ್ಣ ಅಲ್ಲಿಂದ ಎಲ್ಲ ಅವತಾರಗಳು ಕೂಡ ಬಂದು ಹೋಗುತ್ತವೆ. ನನ್ನಂತ ಹಲವಾರು ಕೃಷ್ಣರು ಹಲವಾರು ರಾಮರು ಎಲ್ಲ ಬಂದು ಹೋದ್ರು ಅಂತ ಇಲ್ಲಿ ಅಪ್ಪಣೆಯಾಗಿದೆ. ಕಬೀರ್ ಶ್ರೀರಾಮಕೃಷ್ಣ ಮುಂದುವರಿಸ ಹೇಳ್ತಾರೆ, ಕಬೀರನ ಮನಸ್ಸು ನಿರಾಕಾರದ ಕಡೆಗೆ ಬಹಳವಾಗಿ ಬಾಗಿತ್ತು. ಕೃಷ್ಣನ ಮಾತು ಎತ್ತಿದ್ರೆ ಆತ ಹೇಳ್ತಿದ್ದ, ಅವನನ್ನು ಯಾಕೆ ನಾನು ಬದುಕೋದಕ್ಕೆ ಅಂತ ಎತ್ತಿಸ್ಲಿ. ಗೋಪಿಯರು ಕರತಾಳ ಹಾಕುವಾಗ ಆತ ಕಬಿ ಹಾಕಿ ಕುಡಿದಾಡ್ತಾ ಇದ್ದ. ಇದು ನಿರಾಕಾರವಾಗಿದ್ದ ಮಾತು. ಬಳಿಕ ನಗುತ್ತಾನಂತ ಶ್ರೀರಾಮಕೃಷ್ಣ, ನಾನು ಸಾಕಾರವಾದಿಯೊಡನೆ ಸಾಕಾರವಾದಿ, ನಿರಾಕಾರವಾದಿಯೊಡನೆ ನಿರಾಕಾರವಾದಿ ಅಂತ. ಇದೇನು ಅರ್ಥ ಇದೆ? ಸಾಕಾರವಾದಿಯೊಡನೆ ಸಾಕಾರವಾದಿ, ನಿರಾಕಾರವಾದಿಯೊಡನೆ ನಿರಾಕಾರವಾದಿ ಅಂತ ಹೇಳೋದು ಏನು ಅರ್ಥ ಅಂತ ತಿಳ್ಕೊಳ್ಬೇಕಾದ್ರೆ ನಾಳೆ ಬರಬೇಕು. ನಾಳೆ ಭಾನುವಾರ ಸಂಜೆ 5:00 ಮತ್ತೆ ಇದೇ ವಚನ ನೀಡಿದ ಕಾರ್ಯಕ್ರಮ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದುವರಿಯಲಿದೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.